ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಅನುಸರಿಸುತ್ತಿರುವ ಕಾಫಿ ಕೃಷಿಕ HM ಪುಟ್ಟಸ್ವಾಮಿಗೌಡ ಅವರೊಡನೆ ಸಂದರ್ಶನ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ಕೇಳಿ ಮೊದಲಿಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಅನುಸರಿಸುತ್ತಿರುವ ಕಾಫಿ ಕೃಷಿಕ HM ಪುಟ್ಟಸ್ವಾಮಿಗೌಡ ಅವರೊಡನೆ ನಡೆಸಿದ ಸಂದರ್ಶನವನ್ನು. ಕೇಳಿಗರೆ, ಸಕಲೇಶ್ಪುರ ತಾಲೂಕು ಹಳ್ಳಿಗದ್ದೆಯ HM ಪುಟ್ಟಸ್ವಾಮಿಗೌಡ ಅವರನ್ನು ಇವತ್ತು ನಾವು ಮಾತನಾಡಿಸಿದ್ದೀವಿ. ಸೋಮರಪೇಟೆ ತಾಲೂಕಿನ ಗಡಿಗೆ ಬರುವ ಹಳ್ಳಿಗದ್ದೆ ಆಸುಪಾಸಿನಲ್ಲಿ ರೋಬಸ್ಟ ಅರಬಿಕ, ಕಾಳ್ಮೆಣಸು, ಭತ್ತ ಎಲ್ಲದೂ ಬೆಳೀತಾರೆ. ಕೊಡಗಿನ ವಾತಾವರಣಕ್ಕೂ ಅಲ್ಲಿಗೂ ತುಂಬ ವ್ಯತ್ಯಾಸ ಇಲ್ಲ. ಪುಟ್ಟಸ್ವಾಮಿಗೌಡರು ಬೆಂಗಳೂರಿನಿಂದ ಬಂದು ಉದ್ಯೋಗ ಕೈಬಿಟ್ಟು ಹಳ್ಳಿಯಲ್ಲಿ ತಮ್ಮ ಬದುಕನ್ನು ಬೆಳೆಸ್ಕೊಂಡು ಹೋಗ್ತಿದ್ದಾರೆ. ಪರಿಸರ ಪ್ರಿಯ ತತ್ವದಲ್ಲಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಏನೆಲ್ಲ ಅನುಭವಗಳು ಬಂದೇ ಬರ್ತವೆ. ಜನ ಸೈ ಅನ್ನೋದಿದೆ, ಏನು ಹೀಗೆ ಹೋಗ್ತದ್ರೆ ಅಂತ ಮಾತಾಡೋದಿದೆ. ಏನಾದರೂ ನಮ್ಮ ನಾಡಿನಲ್ಲಿ ಕೆಲವಾರು ಜನ ತಮ್ಮದೇ ಆದ ತತ್ವಗಳನ್ನು ಪಾಲಿಸೇ ಪಾಲಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಪುಟ್ಟಸ್ವಾಮಿಗೌಡರನ್ನ ಮಾತನಾಡಿಸಿದ್ವಿ. ಇಲ್ಲಿ ಹಾಸನ ಆಕಾಶವಾಣಿ ಇಲ್ಲದಲ್ಲೇ ಮಡಿಕೇರಿ ಆಕಾಶವಾಣಿ ಕಾರ್ಯಕ್ರಮಗಳು ಆರಾಮಾಗಿ ತಲುಪ್ತದವೆ, ಜನಗಳು ಕೇಳ್ತಿದ್ದಾರೆ. ಪುಟ್ಟಸ್ವಾಮಿಗೌಡ್ರೆ, ನಿಮ್ಮ ಬಾಲ್ಯದ ದಿನಗಳು, ನೀವು ಓದಿದ್ದು ಅದನ್ನ ನೆನಪು ಮಾಡ್ಕೊಳ್ಳಿ. ನಮಸ್ತೆ ಸರ್. ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದು ಸಕಲೇಶ್ಪುರ ತಾಲೂಕು ಈ ಐಗೂರು ಗ್ರಾಮದ ಹಳ್ಳಿಗದ್ದಿನಲ್ಲಿ. ಬಾಲ್ಯ ದಿನಗಳಲ್ಲಿ ಆವಾಗ ಬಹಳ ಕಷ್ಟ ದಿನಗಳಿದ್ದವು. ಹಾಗಾಗಿ ಬೆಂಗಳೂರು ಸಿಟಿ ಹೋಗ್ಬೇಕಾದ ವ್ಯವಸ್ಥೆ ಬಂತು. 35 ನಾವು ಬೆಂಗಳೂರಿನಲ್ಲಿದ್ದು ಈಗ ಮತ್ತೆ ಊರಿನಲ್ಲೇ ಜೀವನ ನೈಸರ್ಗಿಕವಾಗಿ ಮತ್ತೆ ಪ್ರಕೃತಿ ಜೊತೆ ಬಾಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲಿ ಮತ್ತೆ ವಾಪಸ್ ಊರಿಗೆ ಬಂದಿದ್ದೀವಿ ಸರ್. ನಮ್ಮದೇ ಆದಂತ ಸ್ವಲ್ಪ ಜಾಗ ಇದ್ದು ಅದರಲ್ಲಿ ನೈಸರ್ಗಿಕವಾಗಿ ಕೆಮಿಕಲ್ ಉಪಯೋಗಿಸ್ದಲ್ಲೇ ಬೆಳೆ ಬೆಳ್ಕೊಳ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೀವಿ ಸರ್. ಏನು ಓದಿದ್ದು ತಾವು? ನಾವು SSLC ಓದಿ ಮತ್ತೆ ಅಲ್ಲಿ ಹೋದ ತಕ್ಷಣ ಮತ್ತೆ ITA ಮಾಡಿಕೊಂಡು ಸ್ವಲ್ಪ BA ಮಾಡಿದ್ವಿ ಅಷ್ಟೇ. ಏನು ಉದ್ಯೋಗ ಮಾಡ್ತಾ ಇದ್ರಿ ಬೆಂಗಳೂರಿನಲ್ಲಿ? ಅಲ್ಲಿ ಒಂದು ABB ಅಂತೇಳಿ ಒಂದು MNC ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ ಸರ್. ಇನ್ನು 3 ಸರ್ವಿಸ್ ಇತ್ತು. ಕರೋನಾ ಸಮಯದಲ್ಲಿ ನಾವು ಊರಿಗೆ ಬಂದ್ವಿ. ಆ ಕರೋನಾ ಸಮಯದಲ್ಲಿ ನಾವು ಇಲ್ಲಿ ಊರಿಗೆ ಬಂದು ಹೋಗ್ಲಿಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಬೇಡ ಅಂತೇಳಿ ಬಿಟ್ಬಿಟ್ಟು ವಾಪಸ್ ಊರಿಗೆ ಬಂದ್ಬಿಟ್ಟು ಇಲ್ಲೇ ಸೆಟ್ಲ್ ಆಗಿದ್ವಿ ಸರ್. ಭೂಮಿ ತಾಯಿ ಯಾವಾಗ ಕರೀತಾಳೆ, ಯಾವಾಗ ಕಳಿಸ್ತಾಳೆ ಗೊತ್ತಾಗೋದಿಲ್ಲ. ಎಷ್ಟೋ ಜನಗಳನ್ನ ಊರಲ್ಲಿ ಉಳಿಸ್ಕೊಂಡಿಲ್ಲ, ಎಷ್ಟೋ ಜನಗಳು ಎಲ್ಲೆಲ್ಲೋ ಇದ್ದವರು ಊರಿಗೆ ಬಂದಿದ್ದಾರೆ. ಹಾಗೆ ಎಲ್ಲದಕ್ಕೂ ಋಣಾನುಬಂಧ ಯೋಗ ಇರಬೇಕಂತ ಹೇಳ್ತಾರೆ. ಜನ ಏನನ್ನೋ ಮಾತಾಡ್ತಾರೆ, ಏನು ಅಷ್ಟು ಸಂಬಳ ತಗೊಳ್ಳೋರು, ಅಷ್ಟು ಕೆಲಸ ಮಾಡೋರು ಹಳ್ಳಿ ಬಂದ್ರಲ್ಲ ಏನು ಸಾಧ್ಯ ಮಾಡ್ತಾರೆ ಅಂತ ಮಾತಾಡೋದಿದೆ. ಹಳ್ಳಿ ಇದ್ದವರು ಅಲ್ಲಿಗೆ ಹೋದ್ರು ಏನು ಕಡಿತಾರೆ ನೋಡೋಣ ಅಂತ ಅದಕ್ಕೂ ಮಾತಾಡೋದಿದೆ. ಜನಗಳ ಮಾತಿಗೆ ಏನು ಮಿತಿನೇ ಇಲ್ಲ, ಅದಕ್ಕೆ ಕೆಲವೊಂದ್ಸರಿ ಮೌಲ್ಯವನ್ನು ಕಟ್ಟೋ ಅಗತ್ಯನಿಲ್ಲ. ಆದರೆ ನಿಸರ್ಗದಲ್ಲಿ ಏನೆಲ್ಲ ನಡೀತಾ ಇರ್ತವೆ. ಈಗ ಇಲ್ಲಿ ಬಂದು 3 ವರ್ಷ ಆಯ್ತಾ? 3 ವರ್ಷ ಆಯ್ತು ಸರ್. 3 ವರ್ಷದಲ್ಲಿ ಸುಮಾರು ಕೆಲಸ ಮಾಡಿದಿರಿ, ಮಾಡ್ಲೇಬೇಕು. ಬಂದ್ಮೇಲೆ ಜನ ಮಾತಾಡ್ತಾರೆ ಅಂತ ಅನ್ಕೊಂಡು ಆ ಒಂದ್ ದೃಷ್ಟಿಯಲ್ಲಾದ್ರೂ ಮಾಡ್ಬೇಕು, ಜನ ಆಡ್ಕೊಳ್ತಾರ ಅಂತ ಅನ್ಕೊಂಡು ಆ ದೃಷ್ಟಿಯಲ್ಲಿ ಏನೇನು ಕೆಲಸಗಳು ಆಗ್ತಾ ಇರ್ತವೆ. ಆಮೇಲೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ತುಡಿತಾ ಇರತ್ತೆ, ನಾನು ಹಿಂಗೆ ಇರ್ಲೇಬೇಕು, ಹಿಂಗ್ ಮಾಡ್ಲೇಬೇಕಂತ. ಹೇಗೆ ಹೇಗೆ ಶುರು ಮಾಡ್ಕೊಂಡ್ರಿ ನಿಮ್ಮ ಬದುಕನ್ನ, ಅಥವಾ ಬದುಕನ್ನ ಕಟ್ಟಲಿಕ್ಕೆ ಏನೇನ್ ಕೆಲಸಗಳನ್ನ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿ ವಿಚಾರಗಳನ್ನ? 5 ಎಕರೆ ಕಾಫಿ ತೋಟ ಮೊದಲೇ ಒಂದು 15 ವರ್ಷದ ಹಿಂದೆನೆ ಮಾಡಿದ್ವಿ. ಅದು ಪ್ರತಿ ವಾರನೂ ಬೆಂಗಳೂರಿನಿಂದ ಬಂದು ಮಾಡ್ತಾ ಇದ್ದೆ. ಇತ್ತೀಚೆಗೆ ಒಂದು 4 ಎಕರೆ ಹೊಸದಾಗಿ ತಗೊಂಡು ಅಲ್ಲಿ ಬರೀ ಹಣ್ಣಿನ ಗಿಡಗಳು ಮತ್ತೆ ಮರಗಿಡಗಳು, ಪ್ರಕೃತಿ ಜೊತೆ ಇರೋಣ ಅಂತೇಳಿ ಅದನ್ನು ಮಾಡ್ಕೊಳ್ತಾ ಇದ್ವಿ ಸರ್. ಗದ್ದೆ ಮತ್ತೆ ಸಮಗ್ರ ಕೃಷಿ, ತಾಳೆ ಬೆಳೆ ಇದೆ, ಅಡಿಕೆ ಇದೆ, ಕೋಕೋ ಇದೆ, ಈ ತರ ಸಮಗ್ರ ಬೇಸಾಯ ಮಾಡಬೇಕು ಅಂತೇಳಿ ಹೊಸದಾಗಿ ಎಲ್ಲವೂ ಹಾಕೊಂಡಿದ್ವಿ ಸರ್. ಈಗ ಒಟ್ಟು ಈಗ ನಿಮ್ಗೆ ಎಷ್ಟು ಜಮೀನು ಇದೆ? ಒಟ್ಟಿಗೆ 15 ಎಕರೆ ಇದೆ. ಅಂದ್ರೆ ನಿಮ್ ತಂದೆಯವರಿಂದ ಬಂದಿದ್ದೆ ಎಷ್ಟು? ತಂದೆಯವರಿಂದ ಬಂದಿದ್ದು ನಾವು ತಮ್ಮಂದಿರಿಗೆ ಬಿಟ್ಟಿದ್ವಿ. ಹೊಸದಾಗಿ ನಾವು ತಗೊಂಡು ಖರೀದಿ ಮಾಡಿಕೊಂಡು 15 ಎಕರೆ ತಗೊಂಡಿದ್ವಿ ಸರ್. ಅಂದ್ರೆ ಅದೇನು ಸಣ್ಣ ಪುಟ್ಟ ದುಡ್ಡಲ್ಲ, ಕೆಲವೊಂದ್ಸಾರಿ ಸಾಲ ಮಾಡ್ಬೇಕು, ಇರೋ ದುಡ್ಡನ್ನೆಲ್ಲ ಖಾಲಿ ಮಾಡ್ಬೇಕು, ಅದಕ್ಕಿಂತ ಮುಖ್ಯವಾಗಿ ಧೈರ್ಯ ಮಾಡ್ಬೇಕು. ಇವತ್ತಿನ ದಿನಗಳಲ್ಲಿ 1 ಎಕರೆ ಜಮೀನಿಗೂ 1,00,000 ರೂಪಾಯಿ ಬೆಲೆ. ಮತ್ತೆ ಸ್ವಂತ ಮನೆ ಇಲ್ಲಿತ್ತ ಅಥವಾ ಬಂದ್ಮೇಲೆ ಕಟ್ಲಿಕ್ಕೆ ಶುರು ಮಾಡಿದ್ರೆ? ಬಂದ್ಮೇಲೆ ಮಾಡಿದ್ದೆ ಸರ್. ಅಂದ್ರೆ ಬೆಂಗಳೂರಿನ ಬರೋದ್ ಮುಂಚೆ 3 ವರ್ಷದಲ್ಲಿ ನಾವು ಮನೆ ಮಾಡಿ ಹೋಗ್ಬೇಕು ಅಂತ ಬಹಳ ವರ್ಷದಿಂದ ತುಡುಕಾಯ್ತು. ಅದು ಒಂದು 10 ವರ್ಷದ ಹಿಂದಿಂದಲೂ ಅದು ಇತ್ತು, ಹೋಗ್ಬೇಕು, ಊರಿಗೆ ಹೋಗ್ಬೇಕು, ನಾವು ಭೂಮಿ ಜೊತೆ ಒಡನಾಟ ಇಟ್ಕೋಬೇಕು, ಭೂಮಿ ಸೇವೆ ಮಾಡ್ಬೇಕು ಅನ್ನೋದಿತ್ತು. ಅಷ್ಟರಲ್ಲಿ ನಾವು ಮನೆ ಮಾಡಿದ್ವಿ, ಅಷ್ಟರಲ್ಲಿ ಕೊರೋನಾ ಬಂತು. ಆ ಸಮಯದಲ್ಲಿ ಊರಿಗೆ ಬಂದವ್ರು ನಮ್ಮ ಮತ್ತೆ ಬೆಂಗಳೂರಿಗೆ ಹೋಗ್ಲಿಲ್ಲ. ಮನೇಲಿ ಯಾರ್ಯಾರು ಇದ್ದೀರಿ? ಮಡದಿ, ಮಗ ಮತ್ತೆ ತಾಯಿಯವರು ಇರ್ತಾರೆ. 4 ಜನ ಇದ್ದೀರಿ. ಮತ್ತೆ ಸುಮಾರು ದುಡ್ಡು ಖರ್ಚು ಮಾಡಿದಿರಿ, ಸುಮ್ಮನೆ ಏನೋ ಶೋಕಿಂಗ್ ಮಾಡಿಲ್ಲ. ಕೃಷಿಗೆ ಪೂರಕವಾಗಿ, ನಿಮ್ಮ ಬದುಕಿಗೆ ಪೂರಕವಾಗಿ ಕಟ್ಟಡ ಕಟ್ಕೊಂಡಿದಿರಿ, ಮತ್ತೆ ಬೆಳೆ ವ್ಯವಸ್ಥೆ ಮಾಡ್ಕೊಂಡಿದಿರಿ, ಕೊಳ ಮಾಡ್ಕೊಂಡಿದಿರಿ, ಹೀಗೆ ಹಸುಗಳನ್ನು ಸಾಕೊಂಡಿದಿರಿ. ಮಲೆನಾಡು ಗಿಡ್ಡ ಹಸುಗಳನ್ನು ನಾವು ಕೊಟ್ಟಿಗೆಯಲ್ಲಿ ನೋಡ್ತಾ ಇದ್ವಿ, ಮತ್ತಿನ್ನು ಜರ್ಸಿ ಕ್ರಾಸ್ ಆಗಿದಾವೆ ಅದನ್ನು ಸಾಕೊಂಡಿದಿರಿ. ಆಸಕ್ತಿ ಇದೆ. 58 ವಯಸ್ಸಿನಲ್ಲಿ ಕೆಲವೊಬ್ರು ಮಾತಾಡಿದ್ರು, ನೀವು ವಯಸ್ಸಾದ್ಮೇಲೆ ಏನ್ ಮಾಡೋದು ಅನ್ನೋ ತರ, ಏನ್ ಅನ್ಸುತ್ತೆ? ಇಲ್ಲ ಸರ್, ದೇಹಕ್ಕೆ ವಯಸ್ಸಾಗಿದೆ ಅಷ್ಟೇ, ಮನಸ್ಸಿಗೆ ಯಾವುದು ವಯಸ್ಸು ಅಂತ ಅಂತರ ಬರಲ್ಲ. ನಾವು ಮಾಡೋ ಆಸಕ್ತಿ ಇತ್ತು ಅಂತಂದ್ರೆ ಅಲ್ಲಿ ವಯಸ್ಸಿನ ಇದು ಬರೋದಿಲ್ಲ. ಶ್ರಮ ವಹಿಸಿ ಭೂಮಿ ತಾಯಿ ಸೇವೆ ಮಾಡೋದ್ರಿಂದ ಯಾವುದೇ ರೀತಿ ನಮ್ಗೆ ಅಲ್ಲಿ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಭೂಮಿ ಸೇವೆ ಮಾಡಿದಂಗೆ ಅದರಿಂದ ಆದಾಯನೂ ಬರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ. ಈಗೆಲ್ಲ ಎಷ್ಟು ದುಡ್ಡು ಮಾಡಬೇಕು, ಎಷ್ಟು ದುಡಿಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಎಷ್ಟೋ ಜನ ಹೋಗ್ತಾರೆ. ಇದ್ರ ಮಧ್ಯದಲ್ಲಿ ಸಾಕಪ್ಪ ದುಡ್ಡು ಹೆಚ್ಚು ದುಡಿಯೋದು ಬೇಡ, ಇರೋದ್ರಲ್ಲೇ ನೆಮ್ಮದಿಯನ್ನು ಕಾಣಬೇಕನ್ನೋ ಒಂದು ಆಲೋಚನೆಯಲ್ಲೂ ಜೀವನ ಮಾಡೋರು ಇದ್ದಾರೆ. ಈಗ ನಿಮಗೆ ಪರಿಸರ ಪ್ರಿಯ ತತ್ವಗಳು ಯಾವಾಗ ಪರಿಚಯ ಆದವು? ರಾಸಾಯನಿಕ ಗೊಬ್ಬರಗಳನ್ನು ಕೈ ಬಿಟ್ಟಿದ್ದು ಯಾವಾಗ? ಈ ಒಂದು 12 ವರ್ಷದಲ್ಲಿ ಅಂದರೆ ನಾವು ಬೆಂಗಳೂರಿನಿಂದ ಬರುವಾಗ ಆತರಾತ್ರವಾಗಿ ಯಾವುದೋ ಸಿಕ್ಕಿದ್ದು ಗೊಬ್ಬರಗಳು ತಂದು ಹಾಕ್ತಾ ಇದ್ವಿ. ಆವಾಗ ಒಂದ್ಸರಿ ನಮಗೆ ಎಕ್ಸ್ಪೀರಿಯನ್ಸ್ ಆಯಿತು, ಅಂದರೆ ಸಡನ್ ಆಗಿ ಏನೋ ತಂದು ಹಾಕ್ತೀವಿ, ನಿಧಾನಗತಿ ತೋಟ ಸ್ವಲ್ಪ ಸಮಸ್ಯೆ ಬರಕ್ಕೆ ಕಾಣಿಸ್ತು. ಆವಾಗ ನಾವು ಅನ್ಕೊಂಡ್ವಿ ಇದು ಬೇಡವೇ ಬೇಡ, ಹಸು ಗೊಬ್ಬರ ಮಾತ್ರ ಹಾಕ್ಬೇಕು, ಬಿಟ್ಟು ಬೇರೆ ಇನ್ನೇನು ಹಾಕ್ಬಾರ್ದು ಅಂತೇಳಿ ಆವಾಗಿಂದ ಡಿಸೈಡ್ ಮಾಡಿ 12 ವರ್ಷ ಆಯ್ತು ಸರ್ ನಾವು ಅಲ್ಲಿಂದ ಏನು ಹಾಕಲಿಲ್ಲ. 12 ವರ್ಷಗಳಿಂದ ಏನ್ ಅನ್ಸುತ್ತೆ? ಈಗ ನಿಮ್ದು ಹಳೆ ತೋಟನು ನೋಡ್ತಾ ಇದ್ವಿ, ಕಾಫಿ ಚೆನ್ನಾಗಿ ಫಸಲು ಹೊತ್ಕೊಂಡಿದೆ. ಇನ್ನು ಈ ಕಡೆ ಖಾಲಿ ಇದ್ದ ಜಾಗದಲ್ಲಿ ಬಾಳೆ ಮತ್ತೆ ಇತರೆ ಬೆಳೆಗಳು, ಬಟರ್ ಫ್ರೂಟ್ ಮತ್ತಿತರೆ ಗಿಡಗಳನ್ನೆಲ್ಲ ಹಾಕೊಂಡಿದ್ದೀರಿ, ಹಿತವಾಗಿದೆ. ಈ 12 ವರ್ಷಗಳ ಒಂದು ಪಯಣ ದಾರಿ ಹೇಗೆ ಸಾಗಿದೆ ಹೇಳಿ. ಅಂದರೆ ಮೊದಲು ಎಲ್ಲ ನಾವು ತುಂಬಾ ಆಳು ಕಾಳಗೆ ಜಾಸ್ತಿ ಕೊಡ್ತಾ ಇದ್ವಿ, ಮತ್ತೆ ರಾಸಾಯನಿಕಕ್ಕೆ ತುಂಬಾ ವ್ಯಯ ಮಾಡ್ತಾ ಇದ್ವಿ. ಈಗ ಆದಷ್ಟು ನಾವು ಜನ ಕೂಲಿ ಕಾರ್ಮಿಕರು ಕಡಿಮೆ ಮಾಡಿಕೊಂಡು ಅದರಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈಗ ಹಣ್ಣಿನ ಗಿಡಗಳು, ಮರಗಿಡಗಳು ಈ ಥರದ್ದು ಮಾಡ್ಕೊಂಡಿದ್ವಿ. ಅಂದರೆ ಅಲ್ಲಿ ಸ್ವಲ್ಪ ಆಳು ಕಾಳದ್ದು ಕಡಿಮೆ ಖರ್ಚು ಬರುತ್ತೆ, ಮತ್ತು ತೋಟಕ್ಕೂ ನಿರ್ವಹಣೆಗೂ ಅಷ್ಟೇ. ಮರಗಸಿಗಳು ಕಡಿಮೆ ಮಾಡಿ ಮರಗಳನ್ನು ಸ್ವಲ್ಪ ಕಡಿಮೆ ಇಟ್ಕೊಂಡು ಹಿತಮಿತವಾಗಿ ಇಟ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಆಳು ಕಾಳು ಕಡಿಮೆ ಆಗುತ್ತೆ ಅಂತೇಳಿ ನನ್ನ ಅನುಭವ ಸರ್. ನಿಜ, ಮನೆಯವರೆಲ್ಲರೂ ಸೇರ್ಕೊಂಡ್ರೆ ಎಷ್ಟೊಂದು ಕೆಲಸಗಳಾಗ್ತವೆ, ಮತ್ತೆ ಅದಕ್ಕೆ ಸಮಯದ ಇತಿಮಿತಿನಿರಲ್ಲ. ಈಗ ಕಾರ್ಮಿಕರ ಮೇಲೆ ಅವಲಂಬನೆ ಆದಾಗ ಅವ್ರು ಬರೋ ದಾರಿಯನ್ನೇ ಕಾಯ್ಬೇಕು, ಆಮೇಲೆ ಯಾವಾಗ ಹೋಗ್ತಾರ ಅನ್ನೋ ತರ ಗಮನಿಸ್ತಾ ಇರ್ಬೇಕು, ಆಮೇಲೆ ಯಾವ ಸಮಯದಲ್ಲಿ ಕೈ ಕೊಡ್ತಾರೋ ಏನು ಎಂತದ್ದು ಗೊತ್ತಾಗೋದಿಲ್ಲ. ನೀವು ಆದ್ರೆ ಹಗಲು ರಾತ್ರಿ ಆಸಕ್ತಿಯಿಂದ ದುಡಿಬಹುದು, ಅದರಿಂದ ಪ್ರತಿಫಲ ಇದೆ. ಹಳೆ ತೋಟ ಇದೆಯಲ್ಲ, ಅದು 1 ಎಕರೆ? 5 ಎಕರೆನಾ ಅಥವಾ ಇನ್ನೂ ಹೆಚ್ಚಿಗೆ ಇದೆಯಾ? 5 ಎಕರೆ ಸರ್. 5 ಎಕರೆ ಕಾಫಿ ತೋಟ ಇದೆ, 3 ಎಕರೆ ಗದ್ದೆ ಇತ್ತು. ಗದ್ದೆನಲ್ಲಿ 1 ಎಕರೆ ಮಾತ್ರ ಇಟ್ಕೊಂಡಿದ್ವಿ, ಮನೆಗೆ ಉಪಯೋಗಕ್ಕೆ ಮಾತ್ರ ಭತ್ತ ಬೆಳ್ಕೊಳ್ತೀವಿ, ಉಳಿದಿದ್ದು ತಾಳೆ ಮತ್ತು ಅಡಿಕೆಗಳ ಮಿಶ್ರಣ ಬೆಳೆ ಬೆಳೆದಿದ್ವಿ. 5 ಎಕರೆ ಕಾಫಿ ತೋಟದಲ್ಲಿ ಸ್ವಲ್ಪ ಭಾಗದಲ್ಲಿ ಏಲಕ್ಕಿ, ಕೋಕೋ ಮತ್ತು ಅಗರ್ವುಡ್ಡು ಈ ಥರದ್ದು ಇಂಟರ್ಕ್ರಾಫ್ಟ್ ಮಾಡ್ಕೊಂಡಿದ್ವಿ, ಉಪ ಬೆಳೆಯಾಗಿ ಅದನ್ನು ಹಾಕ್ಕೊಂಡಿದ್ವಿ ಸರ್. ರೋಬಸ್ಟ ಕಾಫಿಯಲ್ಲಿ ಇಳುವರಿ ಹೇಗೆ ಸಿಗ್ತಾ ಇದೆ? ಈಗ 5 ಎಕರೆಯಲ್ಲಿ ಉಂಡೆ ಕಾಫಿ ಮಾಡ್ಕೊಂತೀರಾ ಅಥವಾ ಬೆಳೆ ಮಾಡ್ಕೊಂತೀರಾ, ಎಷ್ಟು ಇಳುವರಿ ಸಿಗ್ತಾ ಇದೆ? ಉಂಡೆ ಕಾಫಿನೇ ಮಾಡ್ತಾ ಇದ್ವಿ ನಾವು. ಅಂದರೆ ರಾಸಾಯನಿಕ ಗೊಬ್ಬರ ಕಂಪೇರ್ ಮಾಡಿದಾಗ ಸ್ವಲ್ಪ ಇಳುವರಿ ಕಡಿಮೆ ಇರುತ್ತೆ ಇಲ್ಲ ಅಂತಿಲ್ಲ, ಬಟ್ ಹೋದ ವರ್ಷ 100 ಬ್ಯಾಗ್ ಬಂದಿತ್ತು, ಪರವಾಗಿಲ್ಲ, ಅದು ನಮಗೆ ಸಂತೃಪ್ತಿ ಇದೆ, ಸಾಕು ಅನ್ನೋ ಮಟ್ಟಿಗೆ. ಅಂದರೆ ನಾವು ವ್ಯಯ ಕಡಿಮೆ ಆಗುತ್ತೆ, ಯಾಕೆಂದರೆ ರಾಸಾಯನಿಕ ಗೊಬ್ಬರಕ್ಕೆ ಕೊಡೋ ದುಡ್ಡು ಉಳಿಯುತ್ತೆ, ಸೊ ಅದರಿಂದ ಅಲ್ಲಿಂದ ಅಲ್ಲಿಗೆ ಸರಿಯಾಗುತ್ತೆ ಅಂತ ನನ್ನ ಅನುಭವ ಸರ್. ಜೈವಿಕ ಪದ್ಧತಿಯಲ್ಲಿ ಮಾರಾಟ ಮಾಡೋದು ಅಥವಾ ಮುಕ್ತ ಮಾರುಕಟ್ಟೆಯಲ್ಲೇ ಕೊಟ್ಬಿಡೋದು ಹೇಗೆ ನಡೀತಾ ಇದೆ? ಈಗ ಸದ್ಯಕ್ಕೆ ಇಲ್ಲೇ ಲೋಕಲ್ ಮಾರುಕಟ್ಟೆ ಮಾಡ್ತಾ ಇದ್ವಿ, ಅಂದರೆ ಹುಡುಕ್ತಾ ಇದ್ದೀವಿ. ಅಂದರೆ ಅದು ಏನಾಗುತ್ತೆ, ಕಾಫಿ ಹೊರ ದೇಶಕ್ಕೆ ಹೋಗೋದ್ರಿಂದ ಅದು ದೊಡ್ಡ ಮಟ್ಟದಲ್ಲಿ ಲಾರ್ಜ್ ಸ್ಕೇಲ್ ಕೇಳ್ತಾರೆ, ಅಷ್ಟು ಮಟ್ಟಿಗೆ ಕೊಡೋಕ್ಕಾಗಲ್ಲ. ಈಗ ಲೋಕಲ್ನಲ್ಲಿ ನಾವು ಪುಡಿ ಮಾಡಿ ನಮ್ಮದೇ ಅಂದ ಒಂದು ಬ್ರ್ಯಾಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನೋಡ್ಬೇಕು ಸರ್, ಅದು ಇನ್ನು ಹುಡುಕಾಟದಲ್ಲಿ ಇದೆ ಸರ್. ಹಸುಗಳು, ಎಮ್ಮೆಗಳು, ಜಾನುವಾರುಗಳು ಏನೇನಿದ್ದಾವೆ? 7 ಹಸುಗಳಿದೆ ಸರ್, ಹಸು ಕರು ಎಲ್ಲ ಸೇರಿ. ಹೆಚ್ಚಿನ ನಾಟಿ ಹಸುಗಳೇ ಇದೆ ಎಲ್ಲನು. ಎಮ್ಮೆಗಳೇ ಇಟ್ಕೊಂಡಿಲ್ಲ, ಒಂದು 4 ಮೇಕೆಗಳು ಇಟ್ಕೊಂಡಿದ್ವಿ, ಮತ್ತೆ ಒಂದು 4 ಕೋಳಿ ಇದೆ. ಎಲ್ಲವೂ ಪ್ರಾಯೋಗಿಕ ಪ್ರಯತ್ನ ಇದೆ ಸರ್. 7 ಹಸುಗಳಂದ್ರೆ ಒಳ್ಳೆ ಗೊಬ್ಬರನೂ ಆಗುತ್ತೆ ನಿಮಗೆ ಕಾಫಿ ತೋಟಕ್ಕೆ ಆರಾಮಾಗಿ ಕೊಡ್ಲಿಕ್ಕೆ. ಪ್ರತಿ ವರ್ಷನೂ ಕೊಡ್ತೀರಾ ಅಥವಾ ಒಂದ್ ಕಡೆಯಿಂದ ಕೊಟ್ಕೊಂತ ಬರ್ತೀರಾ, ಹೇಗೆ? 2 ವರ್ಷಕ್ಕೊಂದ್ಸರಿ ಕೊಡ್ತಾ ಇದ್ದೀವಿ ಸರ್. ಈಗ ಇನ್ನೊಂದು ಸ್ವಲ್ಪ ಏನಾದರೂ ಜಾಸ್ತಿ ಬಂತು ಅಂದ್ರೆ ಪ್ರತಿ ವರ್ಷನೂ ಕೊಡಬೇಕು. ಮತ್ತೆ ಜೀವಾಮೃತ ಮಾಡಬೇಕು ಅಂತ ತುಂಬಾ ಬೇರೆ ಬೇರೆ ಏನೂ ಇದೆ, ಜೀವಾಮೃತ ಮಾಡಿ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಸರ್. ಈಗ ಸಗಣಿ ಗೊಬ್ಬರನ ನೇರವಾಗಿ ಕೊಡ್ತೀರಿ, ಅದಕ್ಕೇನು ಮತ್ತೆ ನೀರು ಬೆರೆಸೋದು ಅಥವಾ ಇನ್ನು ಬೇರೆ ಬೇರೆ ಮೌಲ್ಯವರ್ಧನೆ ಮಾಡೋದು ಅಥವಾ ಏನನ್ನು ಸೂಕ್ಷ್ಮ ಜೀವಿಗಳನ್ನ ಕೊಟ್ಟು ಪೂರೈಕೆ ಮಾಡೋ ತರ ಇಲ್ಲ ಅನ್ಸುತ್ತಲ್ವಾ? ಇಲ್ಲ, ಆತರ ಇನ್ನು ಅದು ಎಲ್ಲವೂ ಹೊಸದಾಗಿ ನಾವು ಈಗ ಬಂದಿರೋದ್ರಿಂದ ಎಲ್ಲವೂ ಹೊಸ ಹೊಸದಲ್ಲಿ ಮಾಡ್ಕೊಂಡು ಕೆಲವು ಅನುಭವಸ್ತರ ಇದು ತಗೊಂಡು ಇದ್ರ ಮೇಲೆ ಮಾಡ್ಬೇಕು. ಇನ್ನು ಮುಂದೆ ಇನ್ನು ಬಹಳಷ್ಟು ಮಾಡೋದು ಇದೆ ಸರ್. ಗಂಜಲವನ್ನೇನಾದರೂ ಸಿಂಪರಣೆ ಮಾಡ್ತೀರಾ ಅಥವಾ ಬುಡಕ್ಕೆ ಹಾಕ್ತೀರಾ, ಹೇಗೆ? ಗಂಜಲ ಇಟ್ಟಿದ್ದೀವಿ ಸರ್ ಸ್ಟಾಕು, ಅದನ್ನು ನಾವು ಡ್ರಿಪ್ಪಲ್ಲಿ ಕೊಡಬೇಕು ಅಂತೇಳಿ ವೆಂಚೂರಿನಲ್ಲಿ ಕೊಡೋದಕ್ಕೆ ಪ್ರಯತ್ನ ಇದೆ ಸರ್. ದನಕರುಗಳನ್ನ ಮೇಯಿಸೋದು ಕಷ್ಟ, ಜಾಗ ಇಲ್ಲ, ಜನ ಇಲ್ಲ ಅಂತ ಕೂಗಾಡ್ತಿರ್ತಾರೆ ಎಷ್ಟೋ ಜನ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ, ಹೇಗೆ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ? ಸರ್, ಇಲ್ಲಿ ಮುಂದೆ ಗೋಮಾಳ ಇರೋದ್ರಿಂದ ಅದನ್ನು ಬೆಳಗ್ಗೆ ಬಿಟ್ಟು ಬರ್ತೀವಿ, ಅದು ಮೇಯ್ಕೊಂಡು ಸಂಜೆ ಬರುತ್ತೆ ವಾಪಸ್ಸು. ಅಂತೇನು ನಮಗೆ ಕಠಿಣ ಅನಿಸಿಲ್ಲ ಅದು, ಬಟ್ ಏನಂದ್ರೆ ಹಾಟಿ ಹಸುಗಳಾಗಿರೋದ್ರಿಂದ ಅದ್ರ ಪಡೆಗೆ ಅದು ಮೇಯ್ಕೊಂಡು ಮತ್ತೆ ಅದು ಸಂಜೆ ಆದ್ರೆ ಅದು ಮನೆಗೆ ಬರುತ್ತೆ. ಓ, ಅದನ್ನು ಮೇಯಿಸೋ ಜನ ಏನು ಬೇಕಾಗಿಲ್ಲ, ಬಿಟ್ಬಿಡ್ತೀರಿ? ಹೌದು ಸರ್, ಬೇಕಾಗಿಲ್ಲ. ಅಂದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಹಸು ಅಥವಾ ಒಂದು ಪ್ರಾಣಿ ಜವಾಬ್ದಾರಿ ತಗೊಳ್ಳುತ್ತೆ ಅನ್ನೋ ತರ ಕೆಲವೊಂದು ಕಡೆಗೆ ಮಾತಾಡೋದು, ನಿಮ್ಮಲ್ಲಿ ಹೇಗಿದೆ? ನಮ್ಮನೆಯಲ್ಲಿ ಒಂದು ಸೀನಿಯರ್ ವಯಸ್ಸಾಗಿರೋ ಹಸು ಇದೆ, ಅದು ಪ್ಯೂರ್ ನಾಟಿ ಮಲ್ನಾಡ್ ಗಿಡ್ಡ. ಅದು ಏನ್ ಮಾಡುತ್ತೆ, ಬೆಳಗ್ಗೆ ಅದ್ರ ಜೊತೆ ಎಲ್ಲನ್ನು ಬಿಟ್ಕೊಂಡ್ರೆ ಅದು ಸಂಜೆ ಹೊಟ್ಟೆ ತುಂಬಿದ ತಕ್ಷಣ ಅದು ಮತ್ತೆ ಮನೆಗೆ ವಾಪಸ್ ಕರ್ಕೊಂಡು ಮಾಡುತ್ತದೆ. ಅಂದ್ರೆ ಹೋಗುವಾಗ್ಲೂ ಅದು ಮುಂದಿರುತ್ತೆ, ಬರುವಾಗ್ಲೂ ಮುಂದೆ, ಹೋಗುವಾಗ್ಲೂ ಮುಂದೆ ಇರ್ತದೆ. ನೋಡಿ, ಪ್ರಾಣಿಗಳಲ್ಲಿನ ಸೀನಿಯರ್ ಜೂನಿಯರ್ ಅನ್ನೋದು, ಆಮೇಲೆ ವಯಸ್ಸಿಗೆ ಗೌರವ ಕೊಡೋದು, ಗುಣಕ್ಕೆ ಗೌರವ ಕೊಡೋದು ಇದ್ದೇ ಇದೆ. ಒಂಥರ ವಿಶೇಷ, ಜನ ಇಲ್ದಲನೆ ಅವೆಟ್ಕವೆ ಹೋಗಿ ಮೇಯ್ಕೊಂಡು ಅವೆಟ್ಕವೆ ವಾಪಸ್ ಬರ್ತವಂತ ಅನ್ಕೊಂಡು ನೀವು ಹೇಳುವಾಗ ಖುಷಿ ಅನಿಸುತ್ತೆ, ಎಷ್ಟು ಸುಲಭವಾಗಿದೆಯಲ್ಲ ಅಂತ ಅನ್ಕೊಂಡು. ಎಷ್ಟು ಹೊತ್ತಿಗೆ ಹೋಗ್ತವೆ, ಎಷ್ಟು ಹೊತ್ತಿಗೆ ಬರ್ತವೆ? ಬೆಳಗ್ಗೆ 10 ಬಿಡ್ತೀವಿ, ಸಂಜೆ ಒಂದೊಂದು ಟೈಮು 4 ಬರುತ್ತೆ, ಒಂದ್ಸರಿ 6 ಬರುತ್ತೆ. ನಿಗದಿ ಅಂತ ಟೈಮಲ್ಲಿ, ಏಕೆಂದ್ರೆ ಮೋಡ ಇರೋದ್ರಿಂದ ಈಗ ಸಮಯ ಅದಕ್ಕೆ ಗೊತ್ತಾಗಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಸ್ವಲ್ಪ ಬೇಗ ಬಂದ್ಬಿಡುತ್ತೆ, ಇಲ್ಲಾಂತಂದ್ರೆ 5:30 ಆ ಸಮಯಕ್ಕೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಚೆನ್ನಾಗಿದೆ. ಮತ್ತೆ ಕಾಡಿಗೆ ಹೋದ್ಮೇಲೆ ಅಲ್ಲಿ ಹುಲಿಗಳು, ಚಿರತೆಗಳು ಮತ್ತೆ ಇತರೆ ಪ್ರಾಣಿಗಳಿಂದ ತೊಂದರೆ ಆಗಿರೋದು ಈ ಹಿಂದೆ ಅಥವಾ ಏನಾದರೂ ಆತಂಕ ನಿಮ್ಮಲ್ಲಿದೆಯಾ? ನಮ್ಮ ಭಾಗದಲ್ಲಿ ಚಿರತೆ, ಹುಲಿ ಈ ತರ ಯಾವುದೇ ಡೇಂಜರಸ್ ಪ್ರಾಣಿಗಳು ಯಾವುದೂ ಇಲ್ಲ. ಸ್ವಲ್ಪ ಆನೆ ಹಾವಳಿಗಳೇ ಇದೆ, ಅಂದ್ರೆ ಆನೆ ಇದಕ್ಕೇನು ತೊಂದರೆ ಮಾಡಲ್ಲ, ಆನೆಗೆ ಸಿಗೋದೂ ಇಲ್ಲ. ಇದು ಬೇರೆ ತೊಂದರೆ ಆಗಂತ ಪ್ರಾಣಿಗಳು ಯಾವುದೂ ಇಲ್ಲ ಸರ್. ಇಲ್ಲಿ ನಿಮ್ ತರ ಬೇರೆಯವರು ಸಹ ದನಕರುಗಳನ್ನ ಕಾಡಿ ಬಿಟ್ಬಿಡ್ತಾರೆ, ಹೇಗೆ? ಇಲ್ಲ ಸರ್, ಇಲ್ಲಿ ಆತರ ಈಗ ದನಕರು ಕಟ್ಟೋರೆ ಮಾಡೋರೆ ಕಷ್ಟ ಇದೆ. ಈಗೆಲ್ಲ ಹಾಲಿಗಾಗಿ ಒಂದು ಹಸು ಇಟ್ಕೊಂಡಿರ್ತಾರೆ ಅಷ್ಟೇನೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಟ್ಕೊಳ್ಳೋದು ಎಲ್ಲರಿಗೂ ಕಷ್ಟ ಇದೆ ಅಂತ ಹೇಳ್ತಾರೆ, ಬಟ್ ಕಷ್ಟನೂ ಇದೆ ಇಲ್ಲ ಅಂತಿಲ್ಲ. ಆ ತರ ನಿರ್ವಹಣೆ ಮಾಡಿದಾಗ ಅದಾಗೆ ಮೇಯ್ಕೊಂಡು ಬರುತ್ತೆ ಅಂತಂದ್ರೆ ಅದು ಮಾಡಬಹುದು, ಅದರಲ್ಲಿ ಏನಂತ ಕಷ್ಟ ಇಲ್ಲ. ಎಷ್ಟು ವರ್ಷಗಳಿಂದ ಈ ರೀತಿಯಲ್ಲಿ ಬಹಳ ಸುಲಭವಾಗಿ ಹಸುಗಳನ್ನ ಸಾಕ್ತದ್ರಿ? ಈ 1 ಮಾಡ್ಕೊಂಡಿದ್ವಿ ನೋಡಿ, ಎಷ್ಟು ಸಲೀಸ್ ಅಂತ ಅನಿಸ್ತಾ ಇದೆ. ಅಂದ್ರೆ ನಾವು ಆ ವಿಚಾರವನ್ನ ತೆಗೆದುಕೊಳ್ಳೋದ್ರ ಮೇಲೆ ಹೋಗ್ತದೆ. ಕೆಲವೊಂದ್ ಕಡೆಗೆ ಅರಸೀಕೆರೆ ತಾಲೂಕು, ಇನ್ನು ಬೇರೆ ಬೇರೆ ಕಡೆಗೆ ಬೆಟ್ಟಕ್ಕೆ ಹೊಡ್ಕೊಂಡು ಹೋಗ್ತಾರೆ, ಆಮೇಲೆ ಸಾಯಂಕಾಲ ಅವನ್ನ ಕರ್ಕೊಂಡು ಬಂದು ರಾತ್ರಿ ಎಲ್ಲ ಏನು ಮೇವು ಹಾಕಕ್ ಹೋಗಲ್ಲ, ಬೆಳಗ್ಗೆಯಿಂದ ತಿಂದಿರ್ತಾವಲ್ಲ ಮತ್ತೆ ಮೆಲುಕ್ ಹಾಕೊಂಡು ಆರಾಮ ಮನಿಕೊಳ್ತೇವೆ ಅಂತ ಹೇಳ್ತಾರೆ. ರಾತ್ರಿ ಏನೂ ಕೊಡೋದಿಲ್ಲ ಮತ್ತೆ ಬೆಳಗ್ಗೆ ಹೊಡ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡು ಮಾತಾಡ್ತಿದ್ರೆ ನೀವು? ನಾವು ನಮ್ದೇ ಭತ್ತದ ಹುಲ್ಲು ಇರುತ್ತೆ, ಸಂಜೆ ಸ್ವಲ್ಪ ಮತ್ತೆ ಬೆಳಗ್ಗೆ ಸ್ವಲ್ಪ ಕೊಡ್ತೀವಿ, ಅದು ಯಾಕೆಂದ್ರೆ ಸಂಪೂರ್ಣ ಹುಲ್ಲು ಇದು ಸಾಕಾಗಲ್ಲ. ಮತ್ತೆ ಮನೆ ಮುಂದೇನು ಸ್ವಲ್ಪ ಸೀಮೆ ಹುಲ್ಲು ಅಂತ ಹೇಳ್ತೀರ ಹಸುಗೆ, ಅದನ್ನ ಸ್ವಲ್ಪ ಹಾಕೊಂಡಿದ್ವಿ. ಅದು ಬೇಕಾದಾಗ ಅದನ್ನು ಕಟ್ ಮಾಡಿ ಕೊಡ್ತೀವಿ, ಅದು ಎತ್ತರವಾಗಿ ಬಂದಾಗ ಅದು ಕಟ್ ಮಾಡಿ ಕೊಡ್ತೀವಿ. ಅದು ಮತ್ತೆ ನಮ್ದೇ ಅದನ್ನು ಭತ್ತದ ಅದನ್ನು ಕೊಡ್ತೀವಿ ಸರ್. ಇನ್ನು ಹಾಲ್ವಾಣ ಬೇರೆ ಬೇರೆ ಸೊಪ್ಪನ್ನು ಕೊಡೋದಿದೆ, ನೀವು ಪೂರೈಕೆ ಮಾಡ್ತೀರಾ? ಅದು ಆ ಥರ ಏನು ನಾವು ಎಕ್ಸ್ಟ್ರಾ ಅದು ಏನು ಮಾಡಲ್ಲ, ಭತ್ತದಲ್ಲು ಕೊಡ್ತೀವಿ ಅಷ್ಟೇ, ಬೇರೆ ಇನ್ಯಾವುದು ಸೊಪ್ಪು ಅದನ್ನೆಲ್ಲ ಕೊಡುವಂಥದ್ದಿಲ್ಲ, ಅದು ಮೇಯ್ಕೊಂಬರುತ್ತೆ ಹೆಚ್ಚಿನ ಅಂಶ. ಹಸುಗಳು ಬೆಟ್ಟಕ್ಕೆ ಹೋಗ್ತಾವಲ್ಲ ಅಥವಾ ಕಾಡಿಗೆ ಹೋಗ್ತಾವಲ್ಲ, ಆ ಕಡೆ ಕಡೆ ತೋಟಗಳಿಗೆ ನುಗ್ಗಿ ಏನನ್ನ ತಿಂದು ರಗಳೆ ಮಾಡಿರೋದು ಅಥವಾ ತೊಂದರೆ ಮಾಡಿರೋದು? ಇಲ್ಲಿವರೆಗೆ ಅದು ಕಂಪ್ಲೇಂಟ್ ಬಂದಿಲ್ಲ, ಅಂದರೆ ಇಲ್ಲಿ ನಮ್ಮ ತೋಟಗಳಲ್ಲಿ ಎಲ್ಲ ಸೋಲಾರ್ ಫೆನ್ಸಿಂಗ್ ಇರೋದ್ರಿಂದ ಸೊ ಆ ತೊಂದರೆ ಇಲ್ಲ, ಕಡಿಮೆ ಇದೆ, ಹಾಗಾಗಿ ನಮಗೇನು ಅದರ ಸಮಸ್ಯೆ ಇಲ್ಲ ಸರ್. ಸಂತೋಷ ಆಯಿತು. ದನಕರುಗಳು ನಿಮ್ಮ ತೋಟಕ್ಕೆ ನಿಮ್ಮ ಕೃಷಿ ಬದುಕಿಗೆ ಅನುಕೂಲ, ಹಾಲು ಸಿಗುತ್ತಲ್ವಾ? ಹಾಲು ಸಿಗುತ್ತೆ ಸರ್, ಅಂದರೆ ಕಡಿಮೆ ಪ್ರಮಾಣ ಇರುತ್ತೆ, ನಾವು ಯಾವುದೇ ಈ ಜರ್ಸಿ ಮತ್ತು ಈ ಹಸುಗೆ ಕಂಪೇರ್ ಮಾಡೋಕ್ಕಾಗಲ್ಲ, ಕಡಿಮೆ ಇರುತ್ತೆ, ಅದು ಅಷ್ಟೇ ಸತ್ವ ಭರಿತ ಹಾಲಾಗಿರೋದ್ರಿಂದ ಮಾರಾಟಕ್ಕೆ ಬೇಡ ನಮಗೆ. ಮುಖ್ಯವಾಗಿ ಬೇಕಾಗಿದ್ದು ಸಗಣಿ ಮತ್ತು ಗಂಜಲ ಇಂಪಾರ್ಟೆಂಟ್ ಬೇಕಾಗಿದೆ, ಮತ್ತು ನಮ್ಮ ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಸರ್, ತೊಂದರೆ ಇಲ್ಲ. ನಿಜ, ಬರೀ ಹಾಲಲ್ದಲ್ಲೇ ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಇದೆಲ್ಲದಕ್ಕೂ ಕೊರತೆ ಆಗುದಿಲ್ಲ, ಈ ಕಡೆ ಸಗಣಿ ಗಂಜಲ ಜಮೀನಿಗೂ ಪ್ರಯೋಜನ ಆಗುತ್ತೆ, ಮತ್ತೆ ಹಸು ಸಾಕೋದು ಒಂಥರ ಸಂತೋಷದ ಸಾರ್ಥಕವಾದ ಕೆಲಸನೇ. ಕಾಫಿ ಎಕರೆಗೆ ಸರಾಸರಿ ಒಂದು 25 ಚೀಲ ಬರುತ್ತೆ ಅಂತ ಹೇಳ್ತಾ ಇದ್ರಿ, 20 ಚೀಲ ಉಂಡೆ ಕಾಫಿಯನ್ನು ಇಲ್ಲೇ ಸ್ಥಳೀಯವಾಗಿ ಮಾರಾಟ ಮಾಡ್ತೀರಿ, ಮುಂದೆ ಅದಕ್ಕಾದ ಬೆಲೆ ಸಿಕ್ಕಿಸಿಗುತ್ತೆ. ಇನ್ನು ಬಟರ್ ಫ್ರೂಟ್ ಹಾಕ್ಕೊಂಡಿದ್ದೀರಿ, ಇನ್ನು ವಿಶೇಷವಾದ ಗಿಡ ಮರಗಳನ್ನು ಹಣ್ಣಿನ ಗಿಡಗಳನ್ನು ಬೆಳೆಸಿದ್ರಿ, ಬಾಳೆನೂ ಇದೆ, ನೀವು ಬಾಳೆ ಬೆಳೀತಾ ಹೆಚ್ಚಾಗಿ ಪುಟ್ ಬಾಳೆ ಕಾಣಿಸ್ತಾ ಇದೆ, ಅದರ ಜೊತೆಗೆ ಏನೇನು ಬಾಳೆಯನ್ನು ಹಾಕ್ಕೊಂಡಿದ್ದೀರಿ? ಚಂದ್ರ ಬಾಳೆ ಅಂದರೆ ರೇವು ಬಾಳೆ, ಮತ್ತು ಗಾಳ ಬಾಳೆ ಅಂತ ಹೇಳ್ತಾರೆ ಇಲ್ಲಿ ಲೋಕಲ್ ಇದರಲ್ಲಿ, ಮತ್ತು ಏಲಕ್ಕಿ ಬಾಳೆ, ಪಚ್ಚಿ ಬಾಳೆ, ಒಂದು 5-6 ವೆರೈಟಿ ಬಾಳೆಗಳಿದೆ ಸರ್. ಮಾರಾಟನೂ ಮಾಡ್ತಿರ್ಬೇಕಲ್ವಾ? ಈಗ ನಾವು ಮಾರಾಟ ಮಾಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ಇಲ್ಲಿ ಬಹಳ ಕಡಿಮೆಗೆ ಕೇಳ್ತಾರೆ ಅಂತೇಳಿ, ಆಹಾರವಾಗಿ ಮೀನುಗಳಿಗೆ ಕೊಡ್ತೀವಿ, ಮತ್ತೆ ಮೇಕೆ ಕೊಡ್ತೀವಿ, ಮತ್ತೆ ಹಸುಗಳಿಗೂ ಕೊಡ್ತೀವಿ, ಹಾಗಾಗಿ ನಮ್ಮಲ್ಲಿ ಅವರು ಕೊಡೋ ರೇಟ್ಗಿಂತ ನನಗೆ ಹಿಂಡಿ ಎಲ್ಲ ತರಬೇಕಂದ್ರೆ 50 ರೂಪಾಯಿ ಖರ್ಚಾಗುತ್ತೆ. ಸೊ ಅದ್ರ ಬದಲು ಹಣ್ಣನ್ನು ಅದಕ್ಕೆ ಕೊಟ್ಟರೆ ಅದು ಅಟ್ಲೀಸ್ಟ್ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿರ್ತೇವೆ ಅಂತೇಳಿ, ಹಾಗಾಗಿ ನಾವು ವ್ಯಾಪಾರ ಮಾಡಕ್ಕೆ ಹೋಗಲ್ಲ ಸರ್. ಓ, ಹಣ್ಣುಗಳನ್ನೇ ಹಸುಗಳಿಗೆ ಮೇಕೆಗಳಿಗೆ ಮತ್ತು ಮೀನುಗಳಿಗೆ ಕೊಟ್ಬಿಡ್ತೀರಿ? ಹೌದು ಸರ್. ಹಿಂಡಿ ಅಂತೇನು ತರಕ್ಕೆ ಹೋಗಲ್ಲ? ಹೋಗಲ್ಲ ಸರ್, ಇಲ್ಲ. ಹಣ್ಣಂದ್ರೆ ಏನು, ಬೆಳಗ್ಗೆ ಸಂಜೆ ಎಷ್ಟೆಷ್ಟು ಕೊಡ್ತೀರಿ, ಹೇಗೆ? ಅದು ಪ್ರಮಾಣ ಅಂತ ಇಲ್ಲ, ಅದು ಯಾವಾಗ ಮಾಗ ಹಣ್ಣಾಗುತ್ತೋ ನಮಗೆ ಉಪಯೋಗಿಯಾಗಿ ಮತ್ತೆ ಗೆಸ್ಟ್ಗಳಿಗೆ ಬಂದವರಿಗೂ ಕೊಟ್ಟು ಉಳಿದಿದ್ದು ಏನು ಇರುತ್ತೆ ಅದನ್ನು ಅವಾಗ ಹಸುಗಳಿಗೆ ಮತ್ತೆ ಮೀನುಗಳಿಗೆ ಮೇಕೆಗಳಿಗೆ ಕೊಡ್ತೀವಿ ಸರ್. ಹಸುಗಳು ಮೀನು ಮೇಕೆ ಎಲ್ಲ ಸಿಪ್ಪೆ ಸಮೇತ ತಿಂತವ ಅಥವಾ? ಸಿಪ್ಪೆ ಸಮೇತ ತಿಂತೇವೆ ಸರ್. ಈ ಮೀನುಗಳಿಗೆ ಸ್ವಲ್ಪ ಕಟ್ ಮಾಡಿ ಕೊಡಬೇಕು, ಮತ್ತೆ ಹಸುಗಳಿಗೆಲ್ಲ ಹಾಗೆ ಸಿಪ್ಪೆ ಸಮೇತನೇ ತಿನ್ನುತ್ತೆ. ಏನು, ಬಾಳೆ ಎಲೆನೆ ಬಾಳೆ ದಿಂಡನ್ನೇ ತಿನ್ನುವಾಗ ಸಿಪ್ಪೆ ಸಮೇತ ಹಣ್ಣನ್ನು ತಿನ್ನೋದು ಒಳ್ಳೇದೇ ಅಂತ ಅವಕ್ಕೂ ಗೊತ್ತಿದೆ, ಆರಾಮ ತಿಂತವೆ. ಮೇಕೆಗಳನ್ನ ಯಾವಾಗ್ಲಿಂದ ಶುರು ಮಾಡಿದ್ರಿ ಸಾಕೋದು? ಒಂದು ವರ್ಷ ಆಯ್ತು ಸರ್, ಒಂದು ವರ್ಷದ ಮರಿ ತಂದಿತ್ತು, ಚಿಕ್ಕ ಮರಿ, ಅದು ಮೋಸ್ಟ್ಲಿ ಫಲಕ್ಕೆ ಬಂದಿದೆ. ಈಗ 3 ಆಡಿದೆ, 1 ಹೋತಾ ಇದೆ, ಅಂದರೆ ಪ್ರಾಯೋಗಿಕವಾಗಿ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಮಾಡಿದ್ವಿ. ಮತ್ತೆ ಅದು ಗೊಬ್ಬರನೂ ನಮಗೆ ಬೇಕಾಗಿತ್ತು, ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕೆ ಹೋದರೆ ಅದಕ್ಕೆ ಮತ್ತೆ ಆಳು ಕಾಳು ಮತ್ತೆ ಸಮಸ್ಯೆ ಆಗುತ್ತೆ ಅಂತೇಳಿ ಸಣ್ಣ ಪ್ರಮಾಣದಲ್ಲಿ ಪ್ರಾಯೋಗಿಕವಾಗಿ ಮಾಡಿದ್ವಿ ಸರ್. ಕೊಟ್ಟಿಗೆಯಲ್ಲೇನೆ ಒಂದು ಮೂಲೆಯಲ್ಲಿ ಹಟ್ಟ ಪದ್ಧತಿಯಲ್ಲಿ ಮೇಕೆಗಳನ್ನ ಸಾಕಿರೋದನ್ನ ನಾವು ನೋಡ್ತಾ ಇದ್ವಿ. ಗೋಬರ ನಿಲ ಘಟಕವನ್ನು ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೀರಲ್ವಾ? ಮಾಡಿದ್ವಿ ಸರ್, ಈಗ ಹಲವು ಆಗಿದೆ, ಗಂಜಲ ಮತ್ತೆ ಗೊಬ್ಬರ ಎರಡು ತುಂಬಿಸಿ ಫಿಲ್ ಮಾಡಿದ್ವಿ, ಗ್ಯಾಸ್ ಬರೋದಕ್ಕೆ ವ್ಯವಸ್ಥೆ ಆಗಿದೆ. ಏನು, ಎಷ್ಟು ಕೆಲಸ ಮಾಡಿದ್ರು ಸಾಲದೆ, ಅಷ್ಟೊಂದು ಕಾಯಕ ಭೂಮಿಯಲ್ಲಿದೆ, ನೀವು ಎಷ್ಟೊಂದು ಬೆಳೆಗಳನ್ನ ಮಾಡ್ಕೋಬಹುದು ನೋಡಿ. ಶ್ರೀಗಂಧ ಹಾಕಿದಿರಿ, ಬಟರ್ ಫ್ರೂಟ್ ಹಾಕೊಂಡಿದ್ರಿ, ಹನುಮಾನ ಫಲ, ರಾಮಫಲ, ಆಮೇಲೆ ಸೇಬಿನ ಗಿಡಗಳನ್ನ ಹಾಕೊಂಡಿದ್ರಿ, ಹಲಸಿನ ತಳಿಗಳನ್ನ ಸಂರಕ್ಷಣೆ ಮಾಡ್ಕೊಳ್ತಿದ್ರಿ, ಮಲ್ಲಿಕಾ ಮಾವನ್ನ ಹಾಕೊಂಡಿದ್ರಿ. ಮಲ್ಲಿಕಾ ಮಾವು ಮೊದಲೇ ಬೆಳೀತಾ ಇದ್ರೆ ಅಥವಾ ಇತ್ತೀಚೆಗೆ ಹಾಕ್ತಾ ಇರೋದ? ಮಲ್ಲಿಕಾ ಮಾವು ಒಂದು 10 ವರ್ಷ ಆಯ್ತು ಸರ್, ಅದ ಮೊದಲು 10 ಗಿಡ ಹಾಕಿದ್ವಿ, ಒಂದು 3-5 ವರ್ಷದಿಂದ ಫಸಲಿಗೆ ಬರ್ತಾ ಇದೆ. ಈಗ ಹೊಸದಾಗ ಒಂದು ಸ್ವಲ್ಪ ಹಾಕೊಂಡಿದ್ವಿ, ಮನೆಗಾಗತ್ತೆ, ಮತ್ತೆ ಬಂದು ಹೊಂದೋರಿಗೆ ಬಂದು ಮಿತ್ರರಿಗೆ ಕೊಡೋದಕ್ಕೆ ಎಲ್ಲ ಆಗುತ್ತೆ. ನಾವು ಯಾವ್ದನ್ನು ವ್ಯಾಪಾರೀಕರಣಕ್ಕೂ ಆಗಿ ಮಾಡಿಲ್ಲ, ಅಟ್ಲೀಸ್ಟ್ ನಾವು ತಿಂದು ಆರೋಗ್ಯಪೂರ್ಣ ಆಹಾರ ಬೇರೆಯವ್ರಿಗೂ ಕೊಡೋ ಒಂದು ಸಂತೃಪ್ತಿ ಅಂತ ಹಾಗಾಗಿ ಅದನ್ನು ಹಾಕೊಂಡಿದ್ದೆ ಸರ್. ಇನ್ನು ಅನಾನಸನ್ನು ನೋಡ್ತಾ ಇದ್ವಿ, ಇಲ್ಲೇ ಬೆಳೀತಾ ಇರೋದು ಅಥವಾ ಹೊರಗಡೆಯಿಂದ ತಂದಿದ್ದ? ಹೈಬ್ರಿಡ್ ಇದೆ ಅದು, ಹೊರಗಡೆಯಿಂದ ತಂದಿದ್ದೆ ಅದು. ಅಂದರೆ ಈಗ ನಾವು ಎಷ್ಟು ಬೇಕಾದರೂ ಅದು ಇದು ಮಾಡ್ಕೊಬೋದು, ಅದು ಮರಿ ಬರುತ್ತೆ, ಅದು ಒಂದ್ಸರಿ ಫಲ ಬಂದರೆ ಅದರಲ್ಲಿ ಮತ್ತೆ ಇನ್ನೊಂದು ಸೀಡ್ಸ್ ಇದು ಮಾಡ್ಕೊಬೋದು ಅದು. ಈಗೇನು ತೊಂದರೆ ಇಲ್ಲ, ಹೊರಗಡೆ ತರ ಅವಶ್ಯಕತೆ ಇಲ್ಲ ಸರ್. ನೆರಳು ಆಗ್ತಾ ಇದೆ ಹೊಸ ಜಾಗದಲ್ಲಿ, ಅಲ್ಲಿ ಎಂತ ಕಾಫಿ ಹಾಕ್ಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ರಿ? ಅರೇಬಿಕಾನೇ ಡೆವಲಪ್ ಮಾಡ್ಕೊಳ್ಳೋಣ, ಎಲ್ಲ ವೆರೈಟೀಸ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಭಾವನೆ ಇದೆ. ಅಂದರೆ ಹಸು ಗೊಬ್ಬರನೇ ಚೆನ್ನಾಗಿ ಕ್ರೂಢೀಕರಣ ಮಾಡಿಕೊಂಡು ನಮ್ಮದೇ ಹಸು ಗೊಬ್ಬರ ಹಾಕೊಂಡು ಅದೊಂದು ಸ್ವಲ್ಪ ಮಾಡೆಲ್ ಆಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಬೇಕು. ಈಗ ಈ ಸರಿ ನರ್ಸರಿ ಮಾಡಿಕೊಂಡು ಮಾಡೋದು ಉದ್ದೇಶ ಇದೆ ಸರ್. ಅಡಿಕೆ ಮತ್ತು ತಾಳೆ ಫಸಲು ಬರ್ತಾ ಇದೆಯಾ? ಅಡಿಕೆ ಸ್ವಲ್ಪ ಭಾಗ ಬಂದಿದೆ, ತಾಳೆ 4 ವರ್ಷ ಆಯಿತು, ತಾಳೆನೂ ಹಣ್ಣು ಬಿಟ್ಟಿದೆ ಅದು, ಅಂದರೆ ಕಟಾವು ಮಾಡಿಲ್ಲ, ಸ್ವಲ್ಪ ಹಕ್ಕಿಗಳು ಅದು ಇದು ಮೊದಲನೇ ವರ್ಷ ತಿಂತಾ ಇದೆ, ಹೋದ ವರ್ಷನೂ ಬಿಟ್ಟಿತ್ತು, ನಾವು ಕಟಾವು ಮಾಡಲಿಲ್ಲ, ಸ್ವಲ್ಪ ಪ್ರಮಾಣ ಅಂತೇಳಿ ಬಿಟ್ಟಿದ್ವಿ ಹಾಗೇನೆ. ಈ ವರ್ಷ ಕಟಾವಿಗೆ ರೆಡಿ ಇದೆ ಸರ್, ಕಟಾವ್ ಮಾಡ್ಬೇಕೀಗ. ಇನ್ನು 4-5 ವರ್ಷಗಳಲ್ಲಿ ನಿಮ್ಮ ಕೃಷಿ ಬದುಕಿನ ಚಿತ್ರಣನೂ ಒಂಥರ ವಿಶೇಷವಾಗಿ ಕಾಣುತ್ತೆ, ಒಂಥರ ಆನಂದದಾಯಕ ಅನಿಸುತ್ತೆ. ಆ ನಿಟ್ಟಿನ ಪ್ರಯೋಗಗಳನ್ನು ಮಾಡ್ತಾ ಇದ್ರಿ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರೆ ಅದು ಎಂದಿಗೂ ಒಳ್ಳೇದೆ, ಹಿತವಾದದೆ. ಕಡಿಮೆ ಖರ್ಚಿಂದು ಹೆಚ್ಚು ಅವಲಂಬನೆ ಇಲ್ದಲನೆ ಕೆಲಸ ಕಾರ್ಯಗಳನ್ನು ನಿಭಾಯಿಸೋದು, ಅದು ಒಂಥರ ದುಡಿದಕ್ಕಿಂತ ದೊಡ್ಡದೆ. ಎಷ್ಟೋ ಸಾರಿ ದುಡಿಮೆ ಮಾಡಕ್ಕೆ ಎಷ್ಟೊಂದು ಹೋರಾಟ ಮಾಡ್ತೀವಿ, ಉಳಿಸೋದೇನಂತ ತುಂಬಾ ಕಷ್ಟದ ಸಂಗತಿ ಅಲ್ಲ. ಎಷ್ಟೋ ಜನ ಮನೆಯಲ್ಲಿ 4-6 ಜನ ಇದ್ರು ಶೋಕಿ ಮಾಡ್ಕೊಂಡು ಆ ಕಡೆ ಕಡೆ ಅಡ್ಡಾಡ್ಕೊಂಡು ಬರೀ ಅಲ್ಲೇ ಮನೆ ಸುತ್ತಮುತ್ತ ಓಡಾಡ್ಕೊಂಡು ಕಾಲಹರಣ ಮಾಡ್ಕೊಂಡು ಆಳು ಕಾಳುಗಳನ್ನ ಇಟ್ಕೊಂಡು ಕಷ್ಟ ಅನುಭವಿಸ್ತಾರೆ. ಅವರಿಗೆ ವಿಪರೀತ ದುಡ್ಡು ಖರ್ಚು ಮಾಡಿ ಎಷ್ಟು ಬಂದ್ರು ಸಾಕಾಗ್ಲಿಕ್ಕಿಲ್ಲ, ಸಾಲದು ಅಂತ ಮಾತಾಡೋದಿದೆ. ಅವಲಂಬನೆ ಅನ್ನೋದು ಕನಿಷ್ಠವಾಗಿದ್ರೆ ಒಳ್ಳೇದೆ. ನಾವು ಮನೆಗೆ ಬಂದಾಗ ನೋಡ್ತಾ ಇದ್ವಿ, ಅಮ್ಮಗೆ 90 ವರ್ಷ, ಈಗ ಅವರ ಆರೋಗ್ಯ ಹೇಗಿದೆ, ಅವರ ಕೆಲಸ ಕಾರ್ಯಗಳು ಹೇಗೆ ನಡೀತದ ಹೇಳಿ. ಅವರು ಆರೋಗ್ಯವಾಗಿದ್ದಾರೆ, ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಯಾವಾಗ್ಲೂ ಅವ್ರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಯಾವಾಗ್ಲೂ ಕೆಲಸ ಮಾಡ್ತಾ ಇರಬೇಕು. ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಆರೋಗ್ಯವಾಗಿದ್ದಾರೆ ಸರ್. ಅಮ್ಮನ ಹೆಸರು ಕಾಳಮ್ಮ ಅಂತೇಳಿ. ಕಾಳಮ್ಮನವರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನ್ ಕೆಲಸ ಮಾಡ್ತಾರೆ 90ನೇ ವಯಸ್ಸಿನಲ್ಲೂ? ಅವರು ಬಿಟ್ರೆ ತೋಟ ಕೆಲ್ಸಕ್ಕೂ ಬೇಕಾದ್ರೆ ಹೋಗ್ತಾರೆ, ಬಟ್ ನಾವು ಬೇಡ, ತೋಟಕ್ಕೆ ಹೋಗೋದು ಬೇಡ ಅಂತೇಳಿ ಮನೆ ಹತ್ರನೇ ಅವ್ರು ಎಲ್ಲ ಕೆಲಸಗಳಲ್ಲೂ ಇನ್ವಾಲ್ವ್ ಆಗ್ತಾರೆ, ಎಲ್ಲ ಕೆಲಸದಲ್ಲೂ ಸಹಭಾಗದಿಂದ ಮಾಡ್ತಾರೆ ಸರ್. ಕೆಲಸ ಮಾಡೋ ಬಯಕೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಎಷ್ಟೋ ಜನ ಹೇಳಿದ್ರು ಮಾಡಲ್ಲ, ಆಮೇಲೆ ಒಂಥರ ಸಾಹುಕಾರಿಕೆಯಿಂದ ಬೆಳೆದವರು ಅದು ಮನಸ್ಸನ್ನು ಬರಲ್ಲ, ಮತ್ತೆ ಬೇರೆಯವ್ರು ಹೇಳಿಕ್ಕೂ ಇಷ್ಟ ಆಗುದಿಲ್ಲ. ಒಂಥರ ಆ ರೀತಿಯ ಮನೋಭಾವನೆಗಳನ್ನ ಬೆಳೆಸ್ಕೊಂಡ್ಬಿಟ್ಟಾಗ ಅವ್ರಿಗೂ ಸಮಸ್ಯೆ, ಇನ್ನು ಮನೆತನಕ್ಕೂ ತೊಂದರೆಗಳೇ. ಸಣ್ಣ ಸಣ್ಣ ಕೆಲಸಕ್ಕೂ ಆಳು ಬೇಕು, ಬೇರೆಯವ್ರು ಬೇಕನ್ನೋ ಥರ ಆಗ್ಬಿಡುತ್ತೆ. ಲವಲೌಕಿಯಿಂದ ಅಮ್ಮ ಕೆಲಸ ಮಾಡ್ತಿದ್ದಾರೆ, ಮಗನು ತಯಾರಾಗ್ತದಾನೆ. ಏನು ಓದಿದಾರೆ ಮಗ? ಮಗ BBA ಮಾಡಿದ್ದಾನೆ, ಈಗ ಅವನಿಗೂ ಟ್ರೈನ್ ಅಪ್ ಮಾಡ್ತಾ ಇದೀವಿ. ಅಂದ್ರೆ ತೋಟ ನಿರ್ವಹಣೆ ಬಗ್ಗೆ ಹೇಳ್ಕೊಡುವಂಥದ್ದು, ತೋರಿಸ್ಕೊಡುವಂಥದ್ದು ಪ್ರಾಕ್ಟಿಕಲ್ ಆಗಿ, ಮತ್ತೆ ಜೊತೆ ಜೊತೆಗೆ ನನಗೆ ಸಹಕಾರ ಮಾಡ್ಕೊಂಡಿದ್ದಾನೆ. 15 ಎಕರೆಯಲ್ಲಿ 15 ಜನನು ಬದುಕ್ಬೋದು ಚೆನ್ನಾಗಿ ಕೆಲಸ ಮಾಡಿದ್ರೆ. 15 ಎಕರೆ 30 ಜನನು ಬದುಕ್ಬೋದು. ಕೆಲವೊಬ್ರು ನೋಡ್ತೀವಲ್ಲ, 1 ಎಕರೆ 2 ಎಕರೆಯಲ್ಲಿ ಏನ್ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅಷ್ಟೇನು ಖರ್ಚು ಇಲ್ದಲನೆ ಬಹಳ ಸೊಗಸಾಗಿ ಜೀವನ ಮಾಡೋದಿದೆ. ನಿಮ್ಮ ಶ್ರೀಮತಿಯವರ ಸಹಕಾರ ಮತ್ತೆ ಒಂಥರ ಒಲವು ಇದ್ದೇ ಇದೆ, ಇಲ್ಲಾಂದ್ರೆ ನೀವು ಬೆಂಗಳೂರಿಂದ ಇಲ್ಲಿಗೆ ಬರೋಕ್ ಆಗ್ತಿರ್ಲಿಲ್ಲ, ಅವರು ನಿಮ್ಮನ್ನ ಬಿಡ್ತಿರ್ಲಿಲ್ಲ. ಹೇಗೆ ಅವರಲ್ಲಿ ಅವರು ಅವರ ಅಭಿರುಚಿ ಆಸಕ್ತಿ ಹೇಗಿದೆ ಹೇಳಿ. ಅವರು ನಮ್ಮ ಇಲ್ಲೇ ಪಕ್ಕದ್ದು ಹೆತ್ತೂರು ಗ್ರಾಮದವರು, ಅವರು ಇಲ್ಲೇ ಮಲೆನಾಡವರಾಗಿರೋದ್ರಿಂದ ನಮಗೆ ಅದೊಂದು ಅನುಕೂಲ ಆಯಿತು. ಹಾಗಾಗಿ ಅವರು ಕೃಷಿಕರಾಗಿರೋದ್ರಿಂದ ನಮಗೆ ಸಹಕಾರ ಸಿಗ್ತಾ ಇದೆ, ಎಲ್ಲ ರೀತಿಯೂ ಸಹಕಾರ ಕೊಡ್ತಾರೆ ಸರ್. ನಿಜ, ಹೆಣ್ಮಕ್ಳ ಸಹಭಾಗಿತ್ವ, ಅವರ ಸಹಮತ ಇದ್ರೆ ಬದುಕು ಚೆನ್ನಾಗಿರುತ್ತೆ. ಒಂದು ಹಂತದವರೆಗೆ ಪೇಟೆ ಜೀವನ ಇಷ್ಟ ಆಯ್ತು, ಏನೋ ಒಂದು ಕೆಲಸ ಆಯ್ತು, ಈಗ ನಿಮ್ದೇ ಆದ ಜಾಗ, ನಿಮ್ದೇ ಆದ ಮೂಲ ಸ್ಥಳಕ್ಕೆ ಬಂದಿದ್ರಿ, ಬದುಕನ್ನು ಇನ್ನಷ್ಟು ಸುಂದರಗೊಳಿಸ್ಲಿಕ್ಕೆ ಹೊರಟಿದ್ರಿ. ನೋಡಿದ್ವಿ ಎಷ್ಟು ಚೆನ್ನಾಗಿ ಆಸಕ್ತಿ ಇದೆ ಅಲ್ಲ ಅಂತ ಅನ್ಕೊಂಡು ಮಾತಾಡಿದ್ವಿ. ಮುಂಜಾನೆ ಎದ್ದು ನಿಮ್ ತೋಟ ಗಮನಿಸಿ ನಿಮ್ಮನೆ ಹತ್ರದಲ್ಲಿ ಎಲ್ಲ ಚಿತ್ರಣ ನೋಡಿಕೊಂಡು ಧ್ವನಿ ಮುದ್ರಣ ಮಾಡ್ಕೊಂಡಿದ್ವಿ. ಇನ್ನೂ 4-6 ವರ್ಷ ಆದರೆ ಇಲ್ಲಿ ಚಿತ್ರಣನೇ ಬದಲಾವಣೆ ಆಗುತ್ತೆ, ಆಗ ಇನ್ನಷ್ಟು ಇದಕ್ಕೆ ಅರ್ಥ ಬರುತ್ತೆ. ಭೂಮಿ ಏನೆಲ್ಲ ಕೊಡುತ್ತೆ, ನಾವು ಕೆಲಸ ಮಾಡಿದಷ್ಟು ಪ್ರತಿಫಲ. ಸಂತೋಷ ಆಯಿತು, ನೀವು ಕೃಷಿ ಕಾಳಜಿಯಿಂದ ಪರಿಸರ ಪ್ರಿಯ ತತ್ವಗಳನ್ನು ಅಳವಡಿಕೆ ಮಾಡಿಕೊಂಡು ತುಂಬಾ ನಿರೀಕ್ಷೆ ಇಲ್ಲದಲ್ಲೇ ಇರೋದ್ರಲ್ಲೇ ಸಂತೋಷ ಪಟ್ಕೊಂಡು ಹಸುಗಳನ್ನು ಸಾಕೊಂಡು ಹೀಗೆ ಭಿನ್ನ ಭಿನ್ನವಾಗಿ ಸಾಕ್ತದ್ರಿ. ಶುಭವಾಗಲಿ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಮತ್ತೆ ತಮ್ಮ ಆಕಾಶವಾಣಿಗೂ ಧನ್ಯವಾದಗಳು ಸರ್. ನಮ್ಮ ಶ್ರೋತೃಗಳು ನಿಮ್ ಜೊತೆಗೆ ಮಾತಾಡಬಹುದು, ನಿಮ್ಮ ಸಂಖ್ಯೆಯನ್ನ ತಿಳಿಸಬಹುದಾ? ಹೌದು ಖಂಡಿತ ಸರ್, 9484321. ರೈತ ಬಂಧುವರೇ, ಇದುವರೆಗೆ ಸಕಲೇಶಪುರ ತಾಲೂಕು ಹಳ್ಳಿ ಗದ್ದೆಯ HM ಪುಟ್ಟಸ್ವಾಮಿ ಗೌಡ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಪರಿಸರ ಪ್ರಿಯ ತತ್ವದಲ್ಲಿ ಏನೆಲ್ಲ ಮಾಡಬಹುದು, ಮನಸ್ಸಿರಬೇಕು, ತೊಡಗಿಸಿಕೊಳ್ಬೇಕಷ್ಟೇ. ಒಳ್ಳೆ ಇಳುವರಿ ಪಡೀಲಿಕ್ಕೂ ದಾರಿಗಳಿದಾವೆ, ಇರೋ ಇಳುವರಿಯಲ್ಲೂ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೂ ದಾರಿಗಳಿದಾವೆ. ದುಡ್ಡು ಎಷ್ಟಿದ್ರೂ ಎಷ್ಟೋ ಜನಗಳಿಗೆ ಸಾಕಾಗ್ತಾ ಇಲ್ಲ, ಏನೆಲ್ಲ ಕಸರತ್ ಮಾಡ್ತಿದ್ದಾರೆ, ಏನೆಲ್ಲ ತಂತ್ರಜ್ಞಾನವನ್ನು ಹುಡುಕ್ತಿದ್ದಾರೆ, ಇನ್ನೂ ಬಿಟ್ಟಿಲ್ಲ, ಅದಕ್ಕೆ ಅಂತ್ಯನೇ ಇಲ್ಲ. ಆದರೆ ಇರೋದ್ರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋದ್ರಲ್ಲಿ ನಾವು ದಾರಿಗಳನ್ನು ಹುಡುಕೊಂಡ್ರೆ ಹೆಚ್ಚೇನು ಬೇಕಾಗ್ಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಪುಟ್ಟಸ್ವಾಮಿಗೌಡರ ಜೊತೆಗೆ ನೀವು ಮಾತಾಡಬಹುದು, ನೀವು ಸಹ ಈ ನಿಟ್ಟಿನಲ್ಲಿ ಪ್ರಯೋಗಗಳನ್ನು ಮಾಡ್ಕೊಂತ ಹೋಗ್ಬೋದು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಪೇಟೆ ಧಾರಣೆ. ಮಾರುಕಟ್ಟೆ ಧಾರಣೆಯಲ್ಲಿ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 12,750 ರೂಪಾಯಿಯಿಂದ 13,100 ರೂಪಾಯಿ, ಅರೇಬಿಕಾ ಚೆರಿ 6,400 ರೂಪಾಯಿಯಿಂದ 6,700 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 8,250 8,500 ರೂಪಾಯಿ, ರೋಬಸ್ಟ ಚೆರಿ 4,175 4,250 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 48,000 ರೂಪಾಯಿಯಿಂದ 50,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಲ್ಗೆ 35,000 ರೂಪಾಯಿಯಿಂದ 49,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ನಾಳಿನ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಿ ಮಾತನಾಡಲು ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 08272200006. ನಾಳಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9 ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು, ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲನಗರ ಮಡಿಕೇರಿ. ಇಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ವಿವಿಧ ಸಾಲ ಸೌಲಭ್ಯ, ಠೇವಣಿ ಮೇಲೆ ಆಕರ್ಷಕ ಬಡ್ಡಿದರ, ಚಿಟ್ ಫಂಡ್ ಹಾಗೂ ಇ ಸ್ಟ್ಯಾಂಪ್ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು 359 ಎಕರೆ ಸರ್ಕಾರಿ ಭೂಮಿಗಳನ್ನು ಗುರುತಿಸಲಾಗಿದ್ದು ಸರ್ಕಾರದ ವಿವಿಧ ಉದ್ದೇಶಗಳಿಗೆ ಮಾಜಿ ಸೈನಿಕರಿಗೆ ಮತ್ತೆ ಮನೆ ಇಲ್ಲದವಕ್ಕೆ ಹಂಚಿಕೆ ಮಾಡಿಕೆ ಉದ್ದೇಶಿಸಲಾಗುತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸತೀಶ್ ತಿಳಿಸಳು. ಅವು ಇಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಮಂಡಳಿ ಅನುಸೂಚಿತ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ನಿಯಂತ್ರಣದ ಬಗ್ಗೆ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರ ಕಚೇರಿಗಳಲ್ಲಿ ಮನೆ, ಶಾಲೆಗ, ಅಂಗನವಾಡಿ, ಸಮುದಾಯ ಭವನ, ಮನೆ ಇಲ್ಲದವಕ್ಕೆ ಭೂಮಿ ಹಂಚಿಕೆ, ಜಿಲ್ಲೆನ ಬೇರೆ ಬೇರೆ ಕಡೆಗಳಲ್ಲಿ ಸರ್ಕಾರ ಭೂಮಿಗಳನ್ನು ಗುರುತಿಸಲಾಗುತ್ತಾ ಹೇಳಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉಪಯೋಜನೆ ಕಾರ್ಯಕ್ರಮಗಳನ್ನು ಸರಿಯಾಗಿ ನಡೆಸಿಕೊಡುವಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸತೀಶ್ ಸೂಚಿಸಿದರು. ಉಪಯೋಜನೆ ಕಾರ್ಯಕ್ರಮದ ಪ್ರಗತಿ ಬಗ್ಗೆ ಮಾಹಿತಿ ಪಡೆದು ಜಿಲ್ಲಾಧಿಕಾರಿಯು ಪ್ರತಿ ತಿಂಗಳ ಪ್ರಗತಿಗೆ ಸಂಬಂಧಪಟ್ಟಂಗೆ ಸಭೆ ನಡೆಸಿ ಸರ್ಕಾರಕ್ಕೆ ವರದಿನ ಸಲ್ಲಿಸೋಕ್ಕೂ ಆ ನಿಟ್ಟಲ್ಲಿ ಯೋಜನೆನ ಅನುಷ್ಠಾನಗೊಳಿಸೋಕ್ಕೂ ಹೇಳಿದರು. ಪ್ರತಿಯೊಂದು ಇಲಾಖೆಗೆ ಗೂಗಲ್ ಸ್ಪ್ರೆಡ್ಶೀಟ್ಲಿ ಪ್ರಗತಿ ವರದಿನ ಅಪ್ಡೇಟ್ ಮಾಡುವಂಗೆ ಅವರು ಹೇಳಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಎಲ್ಲ ಇಲಾಖಾಧಿಕಾರಿಗಳ ಸಭೆಯಲ್ಲಿ ಚರ್ಚಿಸಿದಂಗೆ ಮತ್ತು ಜಿಲ್ಲಾಧಿಕಾರಿಗಳ ಆದೇಶನಂಗೆ ಕೊಡಗು ಜಿಲ್ಲೆಯಲ್ಲಿರುವ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮುದಾಯ ಆರೋಗ್ಯ ಕೇಂದ್ರಗಳ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಈಗ ಶುರು ಆಗ್ತಾ ಇರುವ 4ನೇ ಕೋವಿಡ್ ಅಲೆನ ಕಾರಣ ಒಳರೋಗಿಗಳಿಗೆ ಆಸ್ಪತ್ರೆಗೆ ಬರುವಕ್ಕೆ ಕಡ್ಡಾಯವಾಗಿ ಐಎಲ್ಐ ಮತ್ತು ಎಸ್ಎಆರ್ಐ ಗಂಟಲು ದ್ರವ ಕೋವಿಡ್ ಪರೀಕ್ಷಣೆ ಮಾಡಿಸೋಕ್ಕೆ ತಿಳಿಸಲಾಗಿಟ್ಟು ಮಾಸ್ಕ್ ಧರಿಸೋಕ್ಕೂ ವೈಯಕ್ತಿಕ ಸುರಕ್ಷತೆ ಮತ್ತು ಸಾಮಾಜಿಕ ಅಂತರನ ಕಾಯ್ದುಕೊಡೋಕ್ಕೂ ಕೋವಿಡ್ ಬರದಂಗೆ ಮುನ್ನೆಚ್ಚರಿಕೆ ಕ್ರಮನ ತಕ್ಕಣಕ್ಕೂ ಎಲ್ಲ ಸಾರ್ವಜನಿಕರು ಮುಂಜಾಗ್ರತೆ ಕ್ರಮವಾಗಿ ಕೋವಿಡ್ ಲಸಿಕೆಯನ್ನು ಕಡ್ಡಾಯವಾಗಿ ಪಡೆಯಕ್ಕೂ ತಾವು ಮನವಿ ಮಾಡಿದು. 2022-23 ಸಾಲಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಗ್ರಾಮೀಣ ಕ್ರೀಡಾಕೂಟ ಆಯೋಜಿಸಲಾಗಿದ್ದು ತಾಲೂಕು ಮಟ್ಟದಲ್ಲಿ ವಾಲಿಬಾಲ್, ಖೋಖೋ, ಕಬಡ್ಡಿ, ಯೋಗ ಹಾಗೆ ಬೇರೆ ಕ್ರೀಡಾಕೂಟದಲ್ಲಿ ಇನಾಮ ಪಡ್ಕೊಂಡ ಕ್ರೀಡಾಪಟುಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಗ್ರಾಮೀಣ ಕ್ರೀಡಾಕೂಟಕ ತಾರೀಖು 29 ಹೊತ್ತಾರೆ 9:30 ಗಂಟೆಗೆ ಜಂಡ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದೆ. ಈ ಕ್ರೀಡಾಕೂಟದಲ್ಲಿ ತಾಲೂಕು ಮಟ್ಟದಲ್ಲಿ ಗೆದ್ದ ಕ್ರೀಡಾಪಟುಗ ಭಾಗವಹಿಸಕ್ಕ ಸುರಣ ಮತ್ತು ಎರಡನೇ ಇನಾಮ ಪಡೆದ ತಂಡಗಳಿಗೆ ಮಾತ್ರ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿಕೆ ಅವಕಾಶ ಹುಟ್ಟು ತಿಳಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಲು. ಬೇರೆ ರಾಜ್ಯಗಳಲ್ಲಿ ಚರ್ಮ ಗಂಟು ರೋಗ ವ್ಯಾಪಕವಾಗಿ ಹರಡ್ತಾ ಇರೋದ್ರಿಂದ ಕೊಡಗು ಜಿಲ್ಲೆಯಲ್ಲೂ ಸಹ ವ್ಯಾಪಕವಾಗಿ ಸಂಭವಿಸುತ್ತಿರೋದ್ರಿಂದ ಜಿಲ್ಲೆನ ಎಲ್ಲ ರೈತ ಬಂಧವು ಸಾರ್ವಜನಿಕರು ತಮ್ಮ ದನಗಳಿಗೆ ಪಶುವೈದ್ಯ ಸಂಸ್ಥೆಗಳಲ್ಲಿ ಲಸಿಕೆ ಹಾಕಿಸಿಕೊಳ್ಳುವಂಗೆ ಪಶುಪಾಲನಾ ಇಲಾಖೆನ ಉಪನಿರ್ದೇಶಕರು ತಿಳಿಸಲು. ಮಡಿಕೇರಿ ತಾಲೂಕು 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಟ್ಟಗೇರಿ ಗ್ರಾಮದ ಉದಯ ಪ್ರೌಢಶಾಲೆನ ಸಭಾಮಂಡಳಿ ಜನವರಿ 28 ನಡೆಸುವಂಗೆ ಮಡಿಕೇರಿ ತಾಲೂಕು ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಇತ್ತೀಚೆಗೆ ರಾಷ್ಟೀಯ ರೈತ ದಿನಾಚರಣೆ ಅಂಗವಾಗಿ ಜಲಸಂಜೀವಿನಿ ರೈತ ಸಂವಾದ ಕಾರ್ಯಕ್ರಮನ ಮಡಿಕೇರಿ ತಾಲೂಕಿನ ಕಡಗದಾಳು ಪಂಚಾಯತಿನ ಅಮೃತ ಸರೋವರ ದಂಡೆನ ಮೇಲೆ ರೈತರೊಟ್ಟಿಗೆ ಆಚರಣೆ ಮಾಡಲಾಯಿತು. ಸುಶಾಸನ ದಿನ 2022 ಪ್ರಯುಕ್ತ ನೀಡಲಾಗ್ತಾ ಇರುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಕುಶಾಲನಗರದ ಇಂಜಿನಿಯರಿಂಗ್ ಕಾಲೇಜು ಭಾಜನರಾಗಿಟ್ಟು ರಾಜ್ಯ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಅವು ಪ್ರಾಂಶುಪಾಲ ಡಾಕ್ಟರ್ ಸೀನಪ್ಪ ಅವುಕ್ಕೆ ಅತ್ಯುತ್ತಮ ಅಭ್ಯಾಸಗಳ ಪ್ರಶಸ್ತಿ ನೀಡಿ ಗೌರವಿಸಿದರು. ಕಾಲೇಜು ಶಿಕ್ಷಣ ಇಲಾಖೆ, ಮಂಗಳೂರು ವಿಶ್ವವಿದ್ಯಾನಿಲಯ, ರಾಷ್ಟೀಯ ಸೇವಾ ಯೋಜನೆ, ಮಡಿಕೇರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇವರ ಕೂಡುಕೂಟಲ್ಲಿ ವಾರ್ಷಿಕ ವಿಶೇಷ ಶಿಬಿರ ಕಡಗದಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ತಾರೀಕು 29 ಜನವರಿ 4 ನಡೆದಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಪಿ ಅಪ್ಪಚುರಂಜನವು ನಡೆಸಿವೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಡೆಯಿಂದ ನಡೆಸ್ತಾ ಇರುವ ರಾಜ್ಯವಲಯದ ಕ್ರೀಡಾಶಾಲೆ ಮತ್ತು ಹಾಸ್ಟೆಲ್ಗೆ 2023-24 ಸಾಲಿಗೆ 8ನೇ ತರಗತಿ ಮತ್ತು ಪ್ರಥಮ ಪಿಯುಸಿಗೆ ಪ್ರತಿಭಾನ್ವಿತ ಕ್ರೀಡಾಪಟುಗಳ ಆಯ್ಕೆ ತಾರೀಕು 28 ಮಡಿಕೇರಿ ತಾಲೂಕಿಗೆ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ, ತಾರೀಕು 29 ಸೋಮರ್ಪೇಟೆ ಮತ್ತು ಕುಶಾಲನಗರ ತಾಲೂಕಿಗೆ ಕೂಡಿಗೆ ಸರ್ಕಾರಿ ಕ್ರೀಡಾಶಾಲಾ ಕ್ರೀಡಾಂಗಣ, ತಾರೀಕು 30 ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿಗೆ ಪೊನ್ನಂಪೇಟೆ ತಾಲೂಕು ಮಿನಿ ಕ್ರೀಡಾಂಗಣ ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸಕು. ಕಾಫಿ ಮಂಡಳಿಯಿಂದ 2022-23 ಸಾಲಲ್ಲಿ 2022 ಏಪ್ರಿಲ್ 1 ಸೆಪ್ಟೆಂಬರ್ 30 ಜಾರಿಯಲ್ಲಿದ್ದ ಸಹಾಯಧನ ಯೋಜನೆಯ 2023 ಮಾರ್ಚ್ವರೆಗೆ ವಿಸ್ತರಿಸಲಾಗಿದ್ದು ಸಣ್ಣ ಕಾಫಿ ಬೆಳೆಗಾರರು, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಕೈಗೊಳ್ಳಲಾಗ್ತಾ ಇರುವ ಕಾಫಿ ಮರುನಾಟಿ ಜಲ ಸಂವರ್ಧನಾ ಕಾರ್ಯಕ್ರಮಗಳಿಗೆ ಸಹಾಯಧನಕ್ಕೆ ಅರ್ಜಿ ಕರೆದೋಳು. ಸಾಮಾನ್ಯ ಬೆಳೆಗಾರರು ತಮ್ಮ ತೋಟಗಳಲ್ಲಿ ಕಾಫಿ ಮರುನಾಟಿ, ಹೊಸದಾಗಿ ಕೆರೆ, ತೆರೆದ ಬಾವಿ, ತುಂತುರು ನೀರಾವರಿಗೂ ಆಸಕ್ತಿ ಇರುವ ಅರ್ಜಿನ ಹಾಕಕು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಕಾಫಿ ಮಂಡಳಿನ ಉಪನಿರ್ದೇಶಕರ ಕಚೇರಿನ ಸಂಪರ್ಕಿಸಕು. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಕಡೆಯಿಂದ 2022-23 ಸಾಲಿಗೆ ವಿಶೇಷ ಘಟಕ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಅರ್ಹ ಅಭ್ಯರ್ಥಿಗಳಿಂದ ಸಣ್ಣ ಗಾಯಿಕಾರಿಕಾ ಘಟಕ ಶುರು ಮಾಡಿಕೆ ಶೇಕಡ 60% ಸಹಾಯಧನದಲ್ಲಿ ಸ್ಟಾಫ್ ಸೀಡ್ ಕ್ಯಾಪಿಟಲ್ ಸಾಲ ಸಂಸ್ಕರಣಾ ಶುಲ್ಕ ಮರುಪಾವತಿಗೆ ಅರ್ಜಿನ ಕರ್ದೋಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರನ್ನ ಸಂಪರ್ಕಿಸಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು, ಕುಶಾಲ್ ನಗರ, ಮಡಿಕೇರಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. Coorg Institute of Technology Ponnambet, Kodagu is offering engineering courses at an affordable cost in computer science, artificial intelligence and machine learning, electronics and communication, mechanical, civil, artificial intelligence and data science. Admissions open for both first and second year lateral entry. Contact 9611-55457. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಅಲ್ಲರಿ, ನೆಕ್ಸ್ಟ್ ವೀಕ್ ಫಂಕ್ಷನ್ನು, ನನ್ ಶಾಪಿಂಗ್ ಅಂತೂ ಆಗೋಯ್ತು. ನಿಮ್ಗೆ ಮಗನ್ಗೆ ಡ್ರೆಸ್ ಯಾವಾಗ ತಗೊಳ್ತೀರಾ? ಇಷ್ಟು ದಿನ ತಗೊಳ್ದೆ ವೇಟ್ ಮಾಡಿದ್ದು ಒಳ್ಳೇದೇ ಆಯ್ತು. ವಿರಾಜ್ ಪೇಟೆಯ ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್ ನಲ್ಲಿ ಇದುವರೆಗೆ ಎಲ್ಲೂ ನೀಡಿರದಂತಹ ಅಮೋಘ ಆಫರ್ ಇದೆ. ಬೈ ಟೂ ಗೆಟ್ ಒನ್ ಫ್ರೀ, ಬೈ ತ್ರೀ ಗೆಟ್ ತ್ರೀ ಫ್ರೀ, ಇದಲ್ದೆ ಹಲವು ಆಫರ್ ಕೂಡ ಇದೆಯಂತೆ. ಅಲ್ಲೇ ತಗೊಂಡ್ರಾಯ್ತು. ಇಂಡಿಯನ್ ಟೆರೆನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ಕೊಡವತಕ್ಕ ಎಳ್ತುಕಾರರ ಕೂಟ ಪ್ರಕಟಿಸಿದ ಕೋಟ್ಲಂಗಡ ಸಜಿನಿ ಸೋಮಯ್ಯ ಕಾದಂಬರಿ ಆಧಾರಿತ ಕಾಳಿಮಾಡ ದಿನೇಶ್ ನಾಚಪ್ಪ ನಿರ್ದೇಶನದ ಕೊಡವ ಸಿನಿಮಾ ನೆಲ್ಚಿಬಳಿ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಇದೇ 27ರಂದು ಮಂಗಳವಾರ ಬೆಳಿಗ್ಗೆ 11, ಮಧ್ಯಾಹ್ನ 2, ಸಂಜೆ 6 ಗಂಟೆಗೆ ಪ್ರದರ್ಶನ ಕಾಣಲಿದೆ. ಬನ್ನಿ ನೋಡಿ ಕೊಡವ ಸಿನಿಮಾ ನೆಲ್ಚಿಬಳಿ. ಕೊಡಗಿನ ಹೆಸರಾಂತ ಭಾರತೀಯ ರೇಡಿಯೋ ಹೌಸ್ ಇದೀಗ ಗಣಪತಿ ಸ್ಟ್ರೀಟ್ ನಲ್ಲಿ. ಈಗ ನಮ್ಮಲ್ಲಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಹೋಮ್ ಅಪ್ಲಯನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ ವಿಶೇಷ ಆಫರ್ಗಳು ಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಹಾಗೂ ಗೋಣಿಕೊಪ್ಪಲು. ಮೈಸೂರು ಫರ್ಟಿಲಿಟಿ ಸೆಂಟರ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಫೋರ್ಡಬಲ್ IVF ಟ್ರೀಟ್ಮೆಂಟ್ ಜೊತೆಗೆ ನಿಮ್ಗೆ ಸಿಗ್ತಾ ಇದೆ ಸಿಂಗಾಪುರ್ ನ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೀಸ್ ಸೌಲಭ್ಯಗಳು. ಈಗ ನಮ್ಮ ಮೈಸೂರಿನಲ್ಲಿ ನಾರ್ಮಲ್ ಸ್ಪರ್ಮ್ ಸೆಲೆಕ್ಟ್ ಮಾಡಲು ಇನ್ಸಿ ಟೆಕ್ನಾಲಜಿ ಹಾಗೂ ಪ್ರೆಗ್ನೆನ್ಸಿ ಅವಕಾಶವನ್ನು ಹೆಚ್ಚಿಸುವುದಕ್ಕೆ ಉನ್ನತ ಎಂಬ್ರಿಯೋವನ್ನು ಮಾನಿಟರ್ ಹಾಗೂ ಸೆಲೆಕ್ಟ್ ಮಾಡಲು ಟೈಮ್ ಲ್ಯಾಪ್ಸ್ ಟೆಕ್ನಾಲಜಿ ಸೇರಿದಂತೆ ಮತ್ತಷ್ಟು ಸೌಕರ್ಯಗಳು ಲಭ್ಯ. ಮಕ್ಕಳಾಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಮೈಸೂರು ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಿ. ವಿಜಯನಗರ 4th ಸ್ಟ್ರೀಟ್, ಔಟರ್ ರಿಂಗ್ ರೋಡ್, ಮೈಸೂರು. ಫಾರ್ ಮೋರ್ ಡೀಟೇಲ್ಸ್ ಕಾಲ್ 9019161221. ನೆಲಜಿ ಫಾರ್ಮರ್ಸ್ ಡೆವಲಪ್ಮೆಂಟ್ ಅಂಡ್ ರಿಕ್ರಿಯೇಷನ್ಸ್ ಅಸೋಸಿಯೇಷನ್ ನೆಲಜಿ ಇಂಗಡ ಆದ್ರೆ ಇದೇ ಆದ್ಯವಾಯ್ತು. ಇದೇ 2023 ಜನವರಿ 14 ನಾಪಕ್ಲು ಜನರಲ್ ಕೆಎಸ್ ತಿಮ್ಮಯ್ಯ ಕಳಿ ಪರಮಲು ಕೊಡವ ಒಕ್ಕ ಕಪ್ ಬುಡಿನ ಮೇನಪ್ಪ 0.22 ಪಿಂಜ 12 ಬೋರ್ ತೋಕ್ ದಂಡು ವಿಭಾಗದ ನಡಪ ಈ ಪೈಪೋಟಿ ಓರ್ ಒಕ್ಕ ತಿಂಜ ಓರ್ ಟೀಮ್ ದಂಡಾಳರಂದನೆ ಓರ್ ಒಕ್ಕ ತಿಂಜ ಹೆಚ್ಚಿಗೆ ಟೀಮ್ ಹೂಡಿಕೆಯು ಕೂಡಿ ಆಡದು. ಓರ್ ಟೀಮ್ ಎಂಟ್ರಿ ಫೀಸ್ 1000 ರೂಪಾಯಿ. ಎಲ್ಲರೂ ಕೊಡವ ಸಾಂಪ್ರದಾಯಿಕ ಪರಪಾಡಲು ಬಪ್ಪಕ್ಕ ಮನವಿ ಮಾಡಿ ಎಣಿತು. ನಿಂಗಡ ಒಕ್ಕ ತಂಡ ಎಂಟ್ರಿ ಕೊಡಬೇಕು. ಟಿ ಶರ್ಟ್ ಗೆರಿಲು ಅಯ್ಯಪ್ಪ ಕೂಲ್ ಸ್ಟೋರೇಜ್, ಮಾಯನಮಡ ರಾಜ, ಮೂರ್ನಾಡ್ಲು ರಾಣಿ ಎಂಟರ್ಪ್ರೈಸಸ್, ಕಂಬೀರಂಡ ಯೋಗೇಶ್ ಚೇರಮಾನೆ, ಕಾವೇರಿ ಎಂಟರ್ಪ್ರೈಸಸ್ ಮಂದಪಂಡ ರಂಜಿ, ಸಿದ್ದಾಪುರ ರಿಲಯನ್ಸ್ ಕಾಫಿ ಚೇರಂಡ ಸುಭಾಷ್, ಸುಂಟಿಗೊಪ್ಪ ವಸಂತ ಎಂಟರ್ಪ್ರೈಸಸ್, ಮುಕಾಟಿರ ವಾಸನ್ ಕುಟ್ಟ, ಧನಿಕಾ ಕೋಲ್ ಸ್ಟೋರೇಜ್, ಹೊಟ್ಟೆಂಗಡ ಪ್ರಜ್ವಲ್, ಪೊನ್ನಂಪೇಟೆ ಕಾವೇರಿ ಏಜೆನ್ಸೀಸ್, ಐನಂಡ ಬೋಪಣ್ಣ, ಪೋಲಿಬೆಟ್ಟ ಪುಲಿಯಣ್ಣ ನಂಜಪ್ಪ, ವಿರಾಜಪೇಟೆ ಕೂರ್ಗ್ ಆಟೋ ಸ್ಪೇರ್, ಮೋಹನ್ ಪೆಟ್ರೋಲ್ ಬಂಕ್, ಮೂಳೆರ ಉಮೇಶ್, ಕಾನೂರು ಕಾವೇರಿ ರೆಸ್ಟೋರೆಂಟ್, ದೇವಣ್ಣೀರ ಸಂತೋಷ್, ಗೋಣಿಗೋಪಲ್, ಪರಿಮಳ ಮಂಗಳ ವಿಹಾರ, ಮೇಕತಂಡ ಧನು ಕುಶಾಲಪ್ಪ, ಮಡಿಕೇರಿ ಗಗನ್ ಸ್ಟುಡಿಯೋ, ಮಂಡಿರ ಗಗನ್ ತಮ್ಮಯ್ಯ, ನಾಪೋಕ್ಲು, ಒನ್ನಾಡು ಸೂಪರ್ ಮಾರ್ಕೆಟ್, ಮುಂಡೋಟಿರ ಮಾಚಯ್ಯ, ಕಡಂಗ, ಕೋಡಿರ ಪ್ರಸನ್ನ, ಬಾಳಲೆ, ಗುರುಕೃಪಾ ಎಂಟರ್ಪ್ರೈಸಸ್, ಆದೇಂಗಡ ಪ್ರಕಾಶ್, ಅಮ್ಮತ್ತಿ, ಮಾಟನೈನ್ ಚಿಕನ್ ಪಾಯಿಂಟ್, ಕುತ್ತಂಡ ಸಂಜು. ಅವರ ಮಾಹಿತಿಗೆ ಸಂಪರ್ಕಿಸಿರಿ ಮಾಳೆಯಿಂದ ಅಪ್ಪಣ್ಣ 9880532850. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ ಇವರ ಪ್ರಕಟಣೆ. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು ಸಹಾಯವಾಣಿ ಸಂಖ್ಯೆ 8271244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ನಿಧನ ಸುದ್ದಿ. ಕನ್ನಡ ಬಾಣೆ ನಿವಾಸಿ ಕಾಳಮನೆ ದಿವಂಗತ ನಾರಾಯಣ ಅವರ ಧರ್ಮಪತ್ನಿ ಕಮಲಾ ಅವರು ಇಂದು ಮಧ್ಯಾಹ್ನ ನಿಧನರಾದರು. 82 ವರ್ಷ ಪ್ರಾಯದ ಕಮಲಾ ಅವರ ತವರು ಮನೆ ದೇವಮೂಲೆ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12:30 ಒಳಗೆ ಮಡಿಕೇರಿಯ ರುದ್ರಭೂಮಿಯಲ್ಲಿ ನಡೆಯಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜನ. ಪುನಃ ಸುರು ಆಯಂಡುಳ್ಳ ಕೋವಿಡ್ ಅಂಟುಕಾಯಲರ ನಾಲನೇ ಅಲನೆ ತಡಪಕ್ಕ ಎಲ್ಲ ತರತರ ಎಚ್ಚರ ಅಡ್ತವಕಾಯ್ತು. ಪಿನ್ನ ಆಸ್ಪತ್ರೆ ಸೌಲಭ್ಯತರ ಮಾಹಿತಿನ ಸಾರ್ವಜನಿಕಂಕ ಕೊಡಪಕಾಯ್ತು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಹೆಂಗಡ ಕೊರವಕಾರಿಕೆಯಲ್ಲಿ ಜಿಲ್ಲಾಧಿಕಾರಿಯರ ಕಚೇರಿಯಲ್ಲಿ ಇಂದು ಸಭೆ ನಡೆದತ್ತು. ಜಿಲ್ಲಾಧಿಕಾರಿಯರ ಆದೇಶ ಪೋಲೆ ಕೊಡಗು ಜಿಲ್ಲೆಯ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ಪಿನ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪನಿ ಬಂತು ಪೋಯಂಡುಳ್ಳ ಕಾಯಿಲೆಕಾರಕ್ಕೆ ಕಡ್ಡಾಯ ಆಯಿತು. ಐಎಲ್ಟಿ ಪಿನ್ನ ಎಸ್ಐಆರ್ಐ ಕೋವಿಡ್ ಪರೀಕ್ಷಣ ಮಾಡುವಕ್ಕೆ ಸೂಚನೆ ಕೊಡ್ತಿತ್ತು. ಸಭೆಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಯೊಡ ಕೂಡ ಚರ್ಚೆ ನಡೆದುಚಿ. ಸ್ಕೂಲ್, ಕಾಲೇಜು, ಹೋಟೆಲ್, ಮಾರ್ಕೆಟ್ ಕೂಡನಕ್ಕೆ ಎಲ್ಲ ಜನ ಕೂಡಿತಿಪ್ಪ ಜಾಗತ್ತು, ಮಾಸ್ಕ್ ಇಡುವನಕ್ಕೆ ಕಡ್ಡಾಯ ಮಾಡಿತ್ತು. ಸಾಮಾಜಿಕ ಅಂತರತನ ಬೆಚ್ಚಂಡು ಸಾರ್ವಜನಿಕಂಗ ಎಚ್ಚರತ್ತು ಇಪ್ಪನಕ್ಕೆ